ಆದ್ರೂ ಬರೆಯಕ್ ಕಡಿಮೆ ಸರ್ ನನಗೆ, ಓದೋದು ಒಂದ್ಸಿಗೆ ಓದ್ಬೇಕು ಸರ್ ನಾನು. ಅದು ಕೃಷಿಯೆಲ್ಲ ತೊಡಕಿ ಸಾವಾಗ ಇದ ಜಮೀನ ಸರ್ ಫಸ್ಟ್ ನಾವೆಲ್ಲ ಬಾವಿ ಓಪನ್ ಬೈತು ಸರ್, ಅಲ್ಲಿದ್ದ ನೀರಾಸ್ತಿದ್ ಸರ್, ನೀರಾಸ್ತಿದ್ದೆ ಮುಂಜೆ ಅಲ್ಲಿದ್ದ ಒತ್ತು ಮುಳತಲ್ಲ ಕರೆಂಟ್ ಇರೋದು ಅವಾಗೆಲ್ಲ ಸರ್, ಇದ್ದ ಅಳುತ್ತಿದ್ ಸರ್ ನಾನು, ನೀರು ಸರ್ ಕರೆಂಟ್ ಹೋಗಲ್ದಲ್ಲ ಇದು ಹೆಂಗ್ ಅಂತಂದೇಳಿ. ಅವಾಗೆಲ್ಲ ಮಾಡಿದ್ವಿ ಸರ್, ಮಾಡಿದ್ವಿ ಬಾಳೆ ಓಪನ್ ಬಾವಿ ರಾತ್ಲೆಲ್ಲ ಕರೆಂಟ್ ಹೋಗಿ ಬಂದ್ರೆ ಸರ್ ಏರ್ಲಿಕ್ ಮಾಡ್ಬೇಕು ಸರ್, 60-70 ಅಡಿ ಬಾವಿ ಇಳಿಬೇಕು ಸರ್, ಮೆಟ್ಟಣಿಕೆ ಮಾಡ್ತಿದ್ವಿ, ಮ್ಯಾಗ ಹತ್ಬೇಕು ಸರ್, ಅದ್ರ ಒಳಗ ಒಂದ್ ಮತ್ತೊಂದ್ 20 ಅಡಿ ಸಣ್ಣ ಬಾವಿ ಸರ್, ಅಗ್ಗದ ಗುಂಟ ಇಳಿಬೇಕು ಹತ್ಬೇಕು, ಅವೆಲ್ಲ ಹಿಂಸೆ ಸರ್. ಆಮೇಲೆ ಮಳೆ ಬಂತಂದ್ರೆ ನೀರು ಹೋಗಿ ತುಂಬಿಕೆ ಮುಟ್ರೆ ಮೋಟರ್ ಎತ್ತಕ್ಕೆ ಒಂದು 5-6 ಜನ ಕರ್ಕೊಂಬರ್ಬೇಕು ಸರ್, ಅದೇ ಅಲ್ಲಿ ಎತ್ತಿ ಒಣಗಿಸಿ ಮತಿ ಇಳಿಸಕ್ ಕರ್ಕೊಂಬರಕ್ಕು, ಅದೆಲ್ಲ ದೇವರೊಬ್ಬನೇ ಗೊತ್ತು ಸರ್. ಅದು ಅವಾಗ ಕಾಲಘಟ್ಟ ಹಂಗಿತ್ತು, ಆ ಕಾಲಘಟ್ಟ ತಿರುಗಿ ಇತ್ತೀಚಿಗೆ ಬೋರ್ ಎಲ್ಲ ರಿಗ್ ಬೋರ್ ಅಂತ ಬಂದು ಸರ್. ಈಗ ಆ ಓಪನ್ ಬಾವಿಗಳು ಮುಚ್ಚೋಗಿದವ ಇಲ್ಲ? ಅದು ಕೆಲವೊಂದು ಮುಚ್ಚಿಬಿಟ್ರೆ ಸರ್, ಅದಾವ ನಮ್ಮ ಅದಾವ ಸರ್, ನಮ್ದೈತೆ, ನಮ್ಮ ಎರಡು ಒಂದಾಗ್ತದೆ. ಹಾ ಇಲ್ಲ ಸರ್, ಬರಲ್ಲ ನೀರು ಅಂದ್ರೆ ಆ ಮುಚ್ಚಬಾರ್ದಂತ ಒಂದ್ ಏನ್ ನೆಪ ಮನೆ ಇತ್ತೈತಿ ಅನ್ಕತಿ, ನಾವೇನು ಒಂದು ಎಲ್ಲ ಈ ಪರಿಸರಕ್ಕೆ ವಿರುದ್ಧ ಮಾಡಬಾರ್ದಂತ ಕೇಳಿ ತಜ್ಞರನ್ನ ಕೇಳಿ ಅದನ್ನ ಬಿಟ್ಟಿದ್ದೆ ಸರ್. ನಮ್ಮ ಎರಡು ಹೊಲದಲ್ಲಿ ಕೃಷಿ ಹೊಂಡ ಇದಾವೆ, ಎರಡು ಹೊಲ್ಲಿ ಬಾವಿ ಇದಾವೆ, ಒಂದು ದೊಡ್ಡ ಕಟ್ಟುವಡದ ಬಾವಿ ಐತ್ರಿ. ಇವತ್ತಿಗೆ ಅದು ನಮ್ದು ಎಷ್ಟು ತಲೆಮಾರು ಬಂದ್ರೆ ಆ ಕಲ್ಲು ಎತ್ತಕ್ಕಾಗಲ್ಲ ಸರ್, ಅಷ್ಟು ಮಟ್ಟಿಗೆ ಕಲ್ಲು ಕಟ್ಟಿರ್ ಸರ್. ಇವತ್ತಿವರೆಗೆ ಒಂದು ಕಲ್ಲು ಬೀಳಕ್ಕಾಗಿಲ್ಲ, ಅಷ್ಟು ಹಿಂದೆ ಯಜಮಾನರು ಕಟ್ಟಿದ್ದಾರೆ ಅವು, ಅದ್ರಗೆಲ್ಲ ನೀರು ವಾಸಿದ್ವಿ ಸರ್. ಈಗ ಅದನ್ನೆಲ್ಲ ನೆಚ್ಚಿಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ವಿ, ಅದೆಲ್ಲ ಮಾಡಿದ ಈಗಿನ ಸ್ವಲ್ಪ ಸುಖ ಜೀವನ ಐತೆ ಸರ್. ಅಂದ್ರೆ ಕಷ್ಟ ಇತ್ತು ಸರ್, ನಮ್ದು ರಾಸಾಯನಿಕ ಮಾಡಿದಾಗ ಕಷ್ಟ ಇತ್ತು ಸರ್. ಎಷ್ಟಕ್ಕಂದ್ರೆ ನಾವೇನು ಹೇಳಿದ್ವಲ್ಲ ಸರ್, ಇವೆಲ್ಲರೂ ಸಾಲ ತರೋದು, ದಲಾಲಿ ಅಂಗಡಿ ಮಾಡೋದು, ಅವ್ರು ತಗೋ ಕೈ ಕಟ್ಕೊಂಡು ಅವ್ರು ಹೋಗಿ ಅವ್ರು ಊಟ ಗಿಟ ಮುಗಿಸ್ಕೊಂಡು ಎಲ್ಲ ಬರತಿ ಮನೆಗೆ 12 ಗಂಟೆಗೆ ಸರ್. ಅವಾಗ ಎದಕ್ಕೆ ಬಂದ್ರಿ ಏನಂದಾಗ ಅವಾಗೆಲ್ಲ ಆಯ್ದೆ 3-4 ಗಂಟೆಗೆ ಸರ್ ಅವ್ರು ದುಡ್ಡು ಕೊಡಕ್ಕೆ, 1,000-2,000 ಬೇಡ 10,000. ಅವಾಗ ನಾವು ಇಸ್ಕೊಂಬಂದ್ರ ಅವತ್ತಿಂದ ಒಂದು ಬಾಳೆಗೆ ಎಟ್ಟು ಹೋಗ್ಬಿಡೋದ್ರಿ, ಒಂದು ಬಾಳೆಗೆ ಎಟ್ಟು ಅದೆಲ್ಲ ಸಾಲ ಮಾಡಿ ಮಾಡ್ಕೊಂಡು ಎಲ್ಲ ನಾನು 5-4 ರೂಪಾಯಿ ಬಡ್ಡಿ ಕೊಟ್ಟು ತೀರಿಸಿದ್ದೇವೆ ಸರ್. ಇತ್ತೀಚಿಗೆ ನಾವು ಸ್ವಲ್ಪ ಸುಧಾರಿಸ್ಕೊಂತ ಬಂದಾಗ ಕೃಷಿ ರಾಸಾಯನಿಕ ನಮ್ಮಲ್ಲಿ ಬೀಜ ಉತ್ಪಾದನೆ ಜಾಸ್ತಿ ಇತ್ತು ಸರ್. ಈ ಕಂಡು ಎಣ್ಣೆ ಕ್ರಾಸಿಂಗ್ ಮಾಡೋದು, ಟೊಮೊಟೊ ಚಿಲ್ಲಿ, ಆಮೇಲೆ ಆಗಲ್ಕಾಯಿ ಹೀರಿಕಾಯಿ, ಅದರಲ್ಲಿ ನಮ್ಮ ಇಲ್ಲಿ ಇಟಿಗೆ ಅಂದನಾಪುರ ಅಂತ ಏಜೆಂಟ್ ಇದ್ರು ಸರ್, ಇಂಡೋ ಅಮೆರಿಕನ್ ಅಂತ, ಅದನ್ನೆಲ್ಲ ಬೀಜ ಉತ್ಪಾದನೆ ಮಾಡಿದ್ವಿ ಸರ್. ಅದ್ರಾಗೆಲ್ಲ ಸಾಕಷ್ಟು ಬರೋದು ಸರ್ ನಮಗೆ. ಆಮೇಲೆ ಅದರಲ್ಲಿ ನಾವೇನು ಮಾಡ್ತಿದ್ವಿ ಅಂದ್ರೆ ಅಂತರ್ಜಲ ಮಟ್ಟ ಬೋರ್ ಹಾಕ್ಸ್ತಿದ್ವಿ ಸರ್, ವರ್ಷಕ್ಕೆ ಕನಿಷ್ಠ 3-4 ಬೋರ್ ಹಾಕ್ಸ್ತಿದ್ವಿ ಸರ್. ನಾವು ನಮ್ದು ಏಕತ್ತು ಕುಟುಂಬ, ಅವಾಗ ಬೋರ್ ಹಾಕ್ಸಿದ್ದು ಸೊಟ್ಟು ನಾವು ಸಾಕಷ್ಟು ಒಂದು 1,00,000 ಲಾಭ ಬೆಳೆದ್ರೆ 1,00,000 ಒಂದು 70-80,000 ಬೋರ್ಗೆ ಇಡ್ತಿದ್ವಿ ಸರ್. ಅದು ಬಂದದ್ದು ಅಲ್ಲಿ ಹೋಗೋದು ಮನೆ ಬೆಳಕೋದಕ್ಕೆ, ಮತ್ತೆ ನೀಟಾಗೋದು ಸಾಲ, ಮತ್ತೆ ಬ್ಯಾಂಕ್ನಾಗ ಸಾಲ ಮಾಡೋದು, ದಲ್ಲಂಗ್ನಾಗ ಸಾಲ ಮಾಡೋದು. ಇದೇನಪ್ಪ ಹಿಂಗಾತಲ್ಲ ಅಂತಂದು ಮನಸ್ಸಿಗೆ ಹೆಚ್ಚಿಗೆಂದು ಕೈ ಬಿಟ್ವಿ. ಮಳೆ ಆದಾಗ ನೀರು ಬರೋದು, ಮಳೆ ಆದಾಗ ಈಗ ಹೋಗ್ಬಿಡೋದು ಸರ್. ಅಷ್ಟೆಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಇದು ಹಿಂಗಾದ್ರೆ ಹೆಂಗಪ್ಪ ಅಂತ ಅನಿಸಿತ್ತು. ಅಂದಾಗ ತಿರುಗಿ ಏನು ಜೀವನ ಮಾಡಿದ್ವಿ ನಾವು, ತಿರುಗಿ ಒಂದು ಈ ಸಾವಯವ ಕೃಷಿ ಬಗ್ಗೆ ಒಂದು ಎನ್ ಜಿ ಒ ಬಂತು ಸರ್. ಮಳೆ ಇಲ್ಲದಲ್ಲಿ ಅತಿ ಕಡಿಮೆ ಮಳೆಯಲ್ಲಿ ನಾವು ಕೃಷಿ ಮಾಡಬಹುದು, ಕೃಷಿ ಬೆಳಿಬಹುದು, ನಾವು ಗೊಬ್ಬರ ಇಲ್ದಲ್ಲಿ ಬೆಳಿಬೋದು ಅಂತ ಇತ್ತು ಸರ್. ಅದಕ್ಕೆ ಸಲಹೆ ಕೊಟ್ಟು 2006 ಕಾಲಿಟ್ಟು ಅಷ್ಟಕ್ಕೆಲ್ಲ ರಾಸಾಯನಿಕ ಮಾಡಿದ್ವಿ ಸರ್. ಎದ್ದು ಬಿದ್ದು ಎಲ್ಲ ಮಾಡಿದ್ದೀವಿ ಸರ್, ನಾವು ಹೇಳ ಕಂಡೀವಿ, ಸಾಲ ಕಂಡೀವಿ, ಎಲ್ಲ ಕಂಡೀವಿ. ತಿರುಗಿ ಅವ್ರ ಎನ್ ಜಿ ಒ ಬಂದದಕ್ಕೆ ನಮಗೆ ನಮಗೆ ಕೊಟ್ಟರು ಕೊಟ್ರೇಷನ್ ಕೃಪ ಯಾವ್ದು ಕೃಪ ಗೊತ್ತಿಲ್ಲ ಸರ್, ನಮಗೆ ಒಂದು ದೈವ ಅನ್ಬೋದು. ಯಾಕಂದ್ರೆ ನಮಗೆ ಅವ್ರು ಬರ್ತಾ ಇರ್ಲಿಲ್ಲಂದ್ರೆ ನಾವು ಯೂಟ್ಯೂಬ್ ಇನ್ನೊಂದು ಇತ್ತೀಚಿಗೆ ಬಂದೈತೆ ಸರ್. ಮೊದಲೆಲ್ಲ ಏನಿದ್ದಲ್ಲ ಸರ್, ನಾವು ಏನ್ ಮಾಡ್ತಿದ್ವಿ, ಅವ್ರು ಬಂದು ಸುಟ್ಟು ಅವ್ರು ನಮ್ಮನ್ನ ಮಾರ್ಗದರ್ಶನ ನೀಡಿ ಅವ್ರು ನಮಗೆ ಗೌರವಿಸ್ತಾರೆ ಸರ್. ಅವ್ರಿಗೆ ನಾವು ತಪ್ಸಿಯಂದು ಕಳ್ಳರಾಗ ಎಡ್ಡಿಡೀವಿ ಸರ್ ಅವ್ರಿಗೆ. ಆ ಕಾಂಪೋಸ್ಟ್ ಮಾಡಕ್ಕ ಮೇವು ಕಟ್ ಮಾಡ್ಬಾ, ಆ ಸಗಣಿ ರಾಡಿ ಹಾಕ್ಬಾ, ಅದನ್ನ ಮಾಡಕ್ ಅಂದಾಗ ತಪ್ಸಿಕೊಂಡು ಹೋಗಿ ಸುಳ್ಳು ಹೇಳಿವಿ ಮಾಡಿವಿ. ಆದ್ರೆ ನಮ್ಮನ್ನ ಹಿಡ್ಕಡ್ಕೊಂಬಂದು ಮಾಡಿಸ್ಯಾರ ಸರ್. ಅಷ್ಟಕ್ಕೆಲ್ಲ ನಮಗೊಂದು ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕು, ಯಾಕಂದ್ರೆ ಅವಷ್ಟೆಲ್ಲ ಮಾಡಿದಕ್ಕೆ ನಾವು ಇಷ್ಟು ಮೇಲೆ ಬರ್ತದ್ದಲ್ಲ. ಅವು ಬಂದದಕ್ಕೊಂದು ಸಾರ್ಥಾತ್ ಸರ್, ಬಾಡಿದಕ್ಕ ಸ್ವಲ್ಪ ಸಲಹೆ ಮಾಡಿದ್ವು. ಆಮೇಲೆ ನಾವೇನು ಎಲ್ಲ ಗುಂಪು ಮಾಡಿದ್ವಿ ಸರ್, ಒಂದು 4-5 ಗುಂಪು ಮಾಡಿದ್ವಿ ನಾವು, ಒಂದು 10 ಜನ 12 ಜನ ರೈತರ ಗುಂಪು. ನಮ್ದು ನಮ್ಮ ಗುಂಪು ಸರ್, ನಾವು ಎಲ್ಲ ನಮ್ಮ ತಮ್ಮರು ನಮ್ಮ ಮಾವರು ಇವ್ರದಾರ ಸರ್. ಆಂಜನೇಯ ಸಾವಯವ ಕೃಷಿಕರ ಸಂಘ ಅಂತ ಮಾಡ್ಕೊಂಡ್ವಿ ಸರ್. ಮಾಡ್ಕೊಂಡಾಗ ವಾರಕ್ಕೊಂದ್ಸಲ ಮೀಟಿಂಗ್ ಕಲ್ಯಾದ ಸರ್, ಒಂದು 20 ರೂಪಾಯಿ ಉಳಿಸ್ತಿದ್ವಿ ವಾರಕ್ಕೊಂದ್ಸಲ. ನಿಮ್ದು ಹೊಲದಾಗ ಏನ್ ಮಾಡಿರಿ, ಏನು ಹೊಸ ತಗಡಿ ಮಾಡಿರಿ, ಏನು ಸಭೆ ಮಾಡೋದು, ಸಭೆ ಮಾಡೋದು ರಾತ್ರಿ 7 ಗಂಟೆ ಸಭೆ ಮಾಡೋದು ಸರ್ ನಮ್ಮ ಮನೆಯಲ್ಲಿ. ಅಂದು 20 ರೂಪಾಯಿ ಕಟ್ಟೋದು, ತಿರುಗೋಗಿ ಬ್ಯಾಂಕಿಗೆ ಕಟ್ಟೋದು. ಮಾಡಿ ದಿವಸ ಅಲ್ಲಿ ಒಂದ್ ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಇಡ್ತಿದ್ವಿ ಸರ್ ನಮ್ದು ಎನ್ ಜಿ ಒದಲ್ಲಿ. ಅವರು ಏನಂದ್ರೆ ಸಲಹೆ ಸರ್, ಅದು ಪ್ರಯೋಗ ಪರಿವಾರ ಅಂತ ಮಾಡಿದ್ವಿ. ಒಟ್ಟು ಏನಾದ್ರು ಒಂದು ಹೊಸ ಪ್ರಯೋಗ ಮಾಡಿದಾಗ ಅಲ್ಲಿ ಹೋಗಿ ಹೇಳೋದು ಸರ್. ಅಲ್ಲಿ ಹೇಳಿದಾಗ ಅದು ನಮ್ದು ಒಳ್ಳೇದಿದ್ರೆ ನಾವು ಹಂಚಿಬೋದು ಸರ್, ಅವ್ರದ್ದು ಒಳ್ಳೇದಿದ್ರೆ ಇಂತ ಮಾಡಿವಿ ಇಂತ ಮಾಡಿವಿ ಅಂತ ಹಂಚಿಕೊಂತಿದ್ವಿ ಸರ್ ಅವ್ರು ತಿಂಗಳಿಗೆ ಒಂದ್ಸಲ. ಅದು ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಸರ್. ಅಲ್ಲೆಲ್ಲ ಎನ್ ಜಿ ಒ ಏನಂದ್ರು, ನಿಮ್ಮ ಸಾವಯವ ಕೃಷಿಯಲ್ಲಿ ನೀವು ಭೂಮಿ ಮಾಡಬೇಕು, ಹೆಚ್ಚು ಸಾವಯವ ಕೃಷಿ ಮಾಡಬೇಕು, ಹೆಚ್ಚಿನ ಲಾಭ ತರಕ್ಕೊಂದು ಪ್ರಶ್ನೆ ಹುಟ್ಟಿತ್ತು ಸರ್. ಯಾಕೆ ಹೆಂಗಂತ ಏನಂತ ಹೋಗ್ತದೆ ಸರ್. ಹುಟ್ಟಿದಾಗ ನಾವು ಯಾಕೆ ನಮ್ದು ರಾಸಾಯನಿಕ ಹೊಂದಿಕೆ ಇರ್ತಲ್ಸ ಭೂಮಿ ದ್ರವ ರೂಪದ ಗೊಬ್ಬರ ಅಷ್ಟೆಲ್ಲ ಹಾಕಕ್ಕೆ ಗೊತ್ತದಲ್ಸ ನಮಗೆ. ಆವಾಗೆಲ್ಲ ನಾವು ಪ್ರೇರಣೆ ಮಾಡಿದಾಗ ನೀವು ಹೆಚ್ಚಿಗೆ ನಮ್ಮ ಮಟ್ಟದಲ್ಲಿ ನೀವು ಹೆಚ್ಚಿಗೆ ಬೆಳೀತಾ ಇಲ್ಲ, ಇಳುವರಿ ಕಡಿಮೆ ತಗಂತೀವಿ ಅಂತ ಅವರೊಂದು ಸಲಹೆ ಸರ್. ಆ ಎನ್ ಜಿ ಒ ಸಲಹೆ ಇದ್ದಾಗ ತಿರುಗಿ ನಾವು ನೋಡಿದ್ವಿ, ಪ್ರಯತ್ನ ಮಾಡಿದ್ವಿ ಸರಿ, ಅಷ್ಟೊಂದು ರೋಗ ಕೀಟಗಳು ಬರೋದು ಸರ್. ಅಂದ್ರೆ ಏನಂದ್ರ ಈಗ ನಮ್ ತಮ್ಮ ಹೇಳಿ ಸರ್, ಒಂದು ಭೂಮಿ ತಾಕತ್ತಿದ್ರೆ ಯಾವ ಬರಲ್ಲ ಮನುಷ್ಯನಲ್ಲಿ, ಒಂದು ಇಮ್ಯುನಿಟಿ ಪವರ್ ಇದ್ರೆ ಈ ಮನ್ ಕೊರೋನಾ ಗಿರೋನ ಕೆಲವರೆಲ್ಲ ಬಂದೇ ಬಿಟ್ಟಾರೆ, ಕೆಲವ್ರು ಅದ್ರಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾರ ಅದ್ರ ಹಂಗ ತಿಳ್ಕಂದ್ವಿ. ನಾವು ಇತ್ತೀಚಿಗೆ ಸುಮಾರು ಈಗ ಏನ್ ಮಾಡಿದ್ವಿ, ಕನಿಷ್ಠ ಒಂದು 5-6 ವರ್ಷ ಅವಾಗೊಟ್ಟ ಆಗ್ತದೆ ಎಲ್ಲ ಪೂರ್ತಿ ಬಂದ್ ಮಾಡಿ ಏನಂದ್ರೆ ಈಗ ಜೀರೋ ಬಜೆಟ್, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹೊರಗಡೆಯಿಂದ ತರಲ್ಲ ನೀವು. ಏನೇನಿಲ್ಲ ಸರ್, ನಾನು ಈಗ ಅವಾಗೆಲ್ಲ ಸರ್ ರೈತ ಸಂಪರ್ಕ ಕೇಂದ್ರಕ್ಕೆ ಗೊಬ್ಬರಕ್ಕೆ ಔಷಧಿ ಉಕ್ಕಿದ್ದೀವಿ ಸರ್. ಮೊನ್ನೆ ಒಂದು ಸಮಸ್ಯೆ ಆಯ್ತು ಸರ್, ಯಾಕಂದ್ರೆ ಅವಾಗ 4 ದಿವಸಕ್ಕೆ ಒಂದ್ಸಲ ಉಕ್ಕಿದ್ವಿ ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿ ಆಗ್ಲಿ ಒಂದ್ ಇದಾಗ್ಲಿ. ಮೊನ್ನೆ ಏನಾಯ್ತಂದ್ರೆ ಸೆಣಬಿನ ಬೀಜ ಬಂದ್ರು ಸರ್, ಅವು ನಮಗೆ ಗೊತ್ತಾಗ್ಲಿ, ಯಾಕಂದ್ರೆ ಅಲ್ಲಿಗೆ ಹೋಗಲ್ಲ ನಾವು. ಅವಾಗಂದ್ರೆ ಉಕ್ಕಿದ್ವಿ ಗೊತ್ತಾಕತ್ತಿ ಏನಕ್ಕತ್ತಿ ಇವತ್ತು ಹೇಳಿದ್ರು ಅವರು. ಆಮೇಲೆ ಏನ್ ಮಾಡಿದ್ರು, ಕೆಲವು ಗೊತ್ತಿದ್ದಾರೆ ತಗಂದ್ರೆ ಸರ್, ನಾವು ಅದಕ್ಕಿಂತ ಹಿಂಚಿ ತಂದಿದ್ವಿ ಸರ್ ಬೇರೆ ಆಸರಿಲೆ ಗೊಬ್ಬರ ಅಂದ್ರೆ ಏನು ಗೊತ್ತಿದ್ದಿಲ್ಲ ಏನದಿಲ್ಲ. ಅವಾಗ ಹಂಗಾದಾಗ ನಾವು ಇವತ್ತಿಗೆ ಸರ್ ಒಂದು ನಾವ್ ಏನ್ ತರೋದು, ಸೂರ್ಯಕಾಂತಿ ಮೆಕ್ಕೆಜೋಳದ ಬೀಜ ತರೋದು ಹೈಬ್ರಿಡ್, ಇನ್ನಿದ್ದವೆಲ್ಲ ನಮ್ಮಲ್ಲಿ ಸಿಗ್ತಾವ. ಯಾಕಂದ್ರೆ ಅವನಿನ್ನು ನಾವು ಶೇಖರಣೆ ಮಾಡ್ಕೊಳಕ್ ಆಗಿಲ್ಲ ಸರ್. ಈ ತರಕಾರಿ ಬೀಜಗಳು ಕೂಡ ಸುಮಾರು ಒಂದು 10 ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿ ಸರ್, ನಮ್ಮಲ್ಲಿ ಅದೇ ಅದಾವ ಸರ್, ನಮ್ಮಲ್ಲಿ ಮಾಡ್ಕೊಂಡಿ. ಯಾಕಂದ್ರೆ ನಮಗೆ ಗೊತ್ತಿದ್ದಿಲ್ಲ ಸರ್, ಏ ನಾವು ಇದು ಬರೀ ವರ್ಷ ವರ್ಷ ವರ್ಷ ವರ್ಷ ಈ ತರದ ಏನಪ್ಪ ಇದಂತ ನಮ್ಮ ಮನಸ್ಸಿಗೆ ಏನ್ ಸರ್. ನನಗೆ ಗೊತ್ತಾದ ಮಟ್ಟಿಗೆ ಅಲ್ಲಿ ಗಡಿ ಕಾಯರ್ ಹೆಂಗ್ ಸೈನ್ಯಕ ಬಂದು ಅವನ ವಸ್ತ್ರಾಸ್ತ್ರಗಳು ಇಟ್ಕೋಬೇಕು, ನಾವ್ ಹಂಗ್ ಬೀಜ ಇಟ್ಕಂದ್ರೆ ಮಾತ್ರ ನಾವ್ ಯಾವಾಗ ಸೈನ್ಯ ಆಡ್ಬೋದು, ಯುದ್ಧ ಆಡ್ಬೋದು. ಇಲ್ಲಾಂದ್ರೆ ಆಡಕ್ಕಲ್ಲ ಸರ್, ನಾನೀಗ ಒಂದ್ ಬರೀ ಹಿಂಗ್ ಚಲಿಕಿಲಿ ಹೇಳಿದ್ರೆ ಬೀಜದ್ರು ಹುಟ್ಟುಬೋದು. ನಂದು ಕೆಲ್ಸ ಬರೀ ಮನೆ ಬಂದು ಒಂದ್ ದುಡ್ಡು ತಗೊಂಡ್ ಕೊಟ್ಟಿಗೆ ಬರಕಂದ್ರೆ ಒಂದ್ ಕನಿಷ್ಠ 2 ತಾಸ್ಬೇಕು ಸರ್. ಅಲ್ಲಿ ಅವನ್ ಏನಾರ ಕದ ಹಾಕಿದ ಆ ಬೀಜ ಸಿಗಲ್ಲ ಅಂದ್ರೆ ಅಲ್ಲಿ ಹೋದ್ ಸರ್. ಅದಕ್ ನಾವ್ ಏನ್ ಮಾಡಿದ್ವಿ ಒಂದ್ ತಿಲೆಯಾಗ ನಾವ್ ಬೀಜ ಶೇಖರಣೆ ಮಾಡ್ಕೊಳಕ್ ಹೆಚ್ಚಿದ್ವಿ. ನಮ್ಮಲ್ಲೇ ನಾಟಿ ಬೀಜಗಳು ಬರ್ತಾವ ಅನ್ನೋದು ಗೊತ್ತಾದ್ ಸರ್, ನಾವು ಪ್ರಯೋಗ ಮಾಡಿದ್ವಿ. ಹಂಗಲ್ಲಿ ನಾನು ಕೂಡ ಬೀಜ ಕೂಡ ಮೈಸೂರಿಗೆ ಕಳಿಸಿನ ಸರ್, ಎಲ್ಲ ನಾಟಿ ಬೀಜ. ಒಬ್ಬ ಬೆಣವಳ ಹಾಕಿ ಕೃಷಿ ಮಾಡ್ಬೇಕಂತ ಹೊತ್ತು ಹಾಕಿ ಹಿಂಗ್ ಬಾಳೆ ಅಡಿಕೆ ಎಲ್ಲ ಅವ್ರ ಸರ್. ಆ ಎಮ್ಮ ನಮ್ದು ಬರೀ ಯೂಟ್ಯೂಬ್ ನ್ಯಾಗ ಸ್ವಲ್ಪ ಸಂದರ್ಶನೆ ಮಾಡಿದ್ವಿ, ಅವ್ರು ಹಿಂಗ್ ಓದ್ ಸಾ ಎಮ್ಮ ನಂಬರ್ ತಗೊಂಡ್ ಮಾಡಿದ್ದೆ ಮೈಸೂರಿಗೆ ಕಳಿಸಿದ್ ಸರ್. ಮೈಸೂರಿಗೆ ಕಳಿಸಿದ್ದು ಅಲ್ಲಿದ್ದ ಹೇಳಿದ್ವಿ, ಮತ್ತೆ ಆ ಎಮ್ಮ ಅಷ್ಟೆಲ್ಲ ಗೊತ್ತಿದ್ದು ಎಲ್ಲ ಇದ್ದು ಆ ಸಲಹೆ ಕೇಳಕ್ ಮತ್ತೆ ವಿಡಿಯೋ ಕಾಲ್ ಮಾಡಿದ್ ಸರ್, ಅವೆಲ್ಲ ಹೇಳಿದ್ರು ಸರ್ ಎಮ್ಮಗ. ಆಮೇಲೆ ಎಲ್ಲರೂ ಸುಮಾರು ನಮಗೆ ಅದು ಏನೇನು ದೈವ ಏನ ಕತೆ ಗೊತ್ತಾಗ್ಲಿ ಸರ್, ಹುಡುಕಿ ಮಂದು ಇವತ್ತೊಂದು ಮಾರ್ಗದರ್ಶನ ಸರ್. ಹಿಂಗ ನಾವ್ ಏನಂತಾರ ಸರ್, ಒಂದು ಮನುಷ್ಯನಲ್ಲಿ ಪ್ರಾಮಾಣಿಕ ಇದ್ರೆ ಅಲ್ಲಿಗೆ ಬರ್ತಂತಾರಲ್ಲ, ಇದ ಒಂದು ಉದಾಹರಣೆ ಸರ್ ನಾನು. ಅದಕ್ಕ ಈ ನಾವೇನ್ ಮಾಡಿದ್ವಿ, ಸಿರಿಧಾನ್ಯ ಸ್ವಲ್ಪ ಹೆಚ್ಚಾದ ಸರ್ ಸಾವಯವ ಕೃಷಿ ಬಗ್ಗೆ. ಅವನು ಸಿರಿಧಾನ್ಯ ಬರಗು ನವಣಿ ಬಂದಿದೆ, ಇನ್ನೊಂದ್ 8 ದಿವಸಕ್ಕೆ ನಮ್ಮಲ್ಲಿ ಬರಗು ಸಿಗ್ತತಿ. ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀವಿ ಶುರು ಮಾಡಿದ್ವಿ ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ ಸರ್. ಅವಾಗೆಲ್ಲ ಹಾಕಿದ್ವಿ ಸರ್ ನವಣಿ. ಈ ಕಡೆ ಯಾಕೆ ವಾಲಿದ್ರಿ ಈ ಕಡೆ ಅಂದ್ರೆ ಸ್ವಲ್ಪ ಎಲ್ಲರೂ ನಾವು ಈಗ ಸಾವಯವ ಕೃಷಿಯಲ್ಲಿ ರಾಗಿ ಕಳಿಸ್ತೀವಿ, ಜೋಳ ಕಳಿಸ್ತಿದ್ವಲ್ಲ, ರಾಗಿ ಕಳಿಸ್ತಿದ್ವಿ, ಜೋಳ ಕಳಿಸ್ತಿದ್ವಿ, ಇನ್ನೊಂದು ಕಳಿಸ್ತಿದ್ವಲ್ಲ, ನಿಮ್ಮಲ್ಲಿ ಸಿರಿಧಾನ್ಯ ಬೆಳೆಯಲ್ಲ ಏನಪ್ಪ ಅಂದ್ರೆ ಸರ್. ಅದಕ್ಕೂ ಸ್ವಲ್ಪ ಹೊತ್ತು ಕೇಳಿದ್ರಿ ಸರ್. ಅಂದ್ರೆ ಏನಂದ್ರೆ ಈಗ ನಾವು ಒಂದು ಕೇಳಿದ್ವಿ ಸರ್, ಒಂದು ಎಲ್ಲಾನು ತಗಂದಾಗದ್ದಾಗ ನಾವು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ಐಟಮ್ಗಳು ತರ್ತಾರೆ, ಪ್ರತಿ ಒಂದ್ ಇಡ್ತಾರೆ ಸರ್. ಈಗ ಹೇಳಿದ್ರಲ್ಲ, ಒಂದ್ ರಾಗಿ ಕೇಳಿದ್ರೆ ಉಳ್ಳಾಗಡ್ಡಿ ಕೇಳ್ತಾರೆ, ಉಳ್ಳಾಗಡ್ಡಿ ಕೇಳಿದ್ರೆ ನವಣಿ ಕೇಳ್ತಾರೆ. ಹಂಗಾದಾಗ ನನಗೇನ್ ತಲೆ ಬಂತಂದ್ರ, ನವಣಿ ಬರಗು ಕೇಳಿದ್ರೆ 5 ವರ್ಷಗಟ್ಟಲೆ ಇಟ್ಕೊಂಡ್ರೆ ನಮ್ಮ ಉಳತ್ತಲ್ಲ, ನಾವು ತರಕಾರಿ ಆಗ್ಲಿ ಇನ್ನೊಂದಾಗ್ಲಿ ಇಟ್ಕೊಂಡ್ರೆ ಫೇಲ್ ಆಗ್ತದೆ. ಅದಕ್ ನಾವ್ ಏನ ಬಂದ್ವಿ, ಒಂದು ಭಾಗ ತರಕಾರಿ, ಒಂದ್ ಭಾಗ ಸಿರಿಧಾನ್ಯ, ಒಂದ್ ಭಾಗ ಇದನ್ನ ಮಾಡ್ಕೊಂಡು ಒಂದ್ ಭಾಗ ಇದು ತೋಟಗಾರಿಕೆ ಬೆಳೆಗೆ ಬಂದದ್ದು ಇದೇ ವರ್ಷ ನಿಂಬೆ ಗಿಡ ಹಾಕಿರು ಒಂದ್ ವರ್ಷ ಆಮೇಲೆ ಮಾಡಿದ್ವಲ್ಲ. ನಮಗೇನ್ ಬರೀ ಏಕ ಬೆಳೆ ಇದ್ರ ಸರ್, ಬರೀ ಕೃಷಿ ಆಗ್ಲಲ್ಲ, ರಂಟಿ ಹೊಡಿ ಆಗ್ಲಲ್ಲ, ಕುಂಟಿ ಹೊಡಿ, ನಮ್ದು ಏನ ಅಂತಂದ್ರೆ ಇದು ಖರ್ಚು ಜಾಸ್ತಿ ಬರಕ್ ಹಚ್ಚಿಬಿಡ್ತು ಸರ್. ಅದಕ್ಕೆ ಏನ್ ಮಾಡಿದ್ವಿ, ನಾವು ಸ್ವಲ್ಪ ತೋಟಗಾರಿಕೆ ಬೆಳೆ ಮಾಡೋಣ, ಸ್ವಲ್ಪ ಪರಿವರ್ತನೆ ಆಗ್ಬೇಕು ನೋಡ್ರಿ. ನಾವು ಏನ್ ಮಾಡೋಣ, ಈಗ ಪರಿವರ್ತನೆ ಮಾಡ್ಕೊಂಡು ಆಮೇಲೆ ಡ್ರಿಪ್ ಮಾಡ್ಕೊಂಡ್ರೆ ನೀರು ಹಸೋದೊಂದು ಕೆಲಸ ಉಳಿತೈತಿ. ಇವತ್ತಿನವರೆಗೆ 500 ರೂಪಾಯಿ ಕೊಟ್ಟರು ಒಂದು ಆಳು ಸಿಗಂಗಲ್ರಿ. ಏನಂದ್ರೆ ಜನರೇಷನ್ ಏನ್ ಬಂದಿದೆ, ಖಾಲಿ ಸುತ್ತರಿ ತರಿಸ ಬರಲ್ಲ ಕೆಲ್ಸಕ್ಕೆ. ಅದಕ್ಕೆ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ಬೋದು, ನಮ್ ಕೆಲಸ ನಾವು ಮಾಡ್ಕೊಂಡು ಮಾಡಿರೋ ಒಂದು ಸೂಕ್ತ ಅನಿಸ್ತದ ಸರ್. ಈಗ ಏನಾಗ್ಲಿ, ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತಾ ಇದ್ರಿ? ನವಣಿ ಬರಗೈತಿ ಸರ್, ಸದ್ಯ ನವಣಿ ಬೆಳಿತಾ ಇದ್ರಿ, ಬರಗು ಬೆಳಿತೀವಿ ಸುಮಾರು ಒಂದು 1/2 ಎಕರೆ ಹಾಕಿನ ಸರ್ ನೋಡಕಂತ. ಅದು ಬ್ಯಾಸಿಗೆ ಹಾಕಿ ನವೆಂಬರ್ ತಿಂಗಳಾಗ ಬರ್ತತ್ತಲ್ಲ ಅಂತ ನೋಡಕ್ ಹಾಕಿದ್ ಸರ್. ನಾನು ಹಿರಿಯರನ್ನೆಲ್ಲ ಸಲಹೆ ಕೇಳಿ ತಗಂದ್ ಸರ್, ಹಾಕಿಂದ ಇದಾಗಬಾರ್ದು ಅಂತ. ನಾನು ಏನ್ ಮಾಡಿದ ಸರ್, ಇವ್ರನ್ನ ಕೇಳಿದೆ, ಬೇರೆಯವ್ರನ್ನೆಲ್ಲ ನಮ್ಗಿಂತೂ ಸುಮಾರು 60-70 ವರ್ಷಕ್ಕೆ ಏ ಚೆನ್ನಾಗ್ ಬರ್ತಂದ್ರೆ. ಆದ್ರೆ ಹಾಕಿದ್ ಸರ್ ಒಳ್ಳೆ, ಅವ್ರು ಹೇಳಿದ ಟೈಮಿಗೆ ಮಸ್ತ್ ಬಂದಿದೆ. ಮಳೆಗಾಲದಾಗ ಎಷ್ಟು ಎಸ್ ಆರ್ ಇಸ್ತಿ ಏನ್ ಬರ್ತದೆ ಹಂಗ ಬಂದಿದೆ. ಮತ್ತೆ ಏನ್ ನಮ್ಮ ಪಕ್ಷಿಗಳು ತಿಂದವ ಸರ್, ತಿನ್ಲಿ ಅವ್ ಯಾಕಂದ್ರೆ ಅವಕ್ಕೂ ಒಂದ್ ಪಾಲ್ ಇರ್ತದ ಅಂತ ತಿನ್ಲಿ, ಉಳ್ದಂಗ ಇರಲ್ಲ ಅಂತ ಅಂತ ಸರ್. ಯಾಕಂದ್ರೆ ಬರೋದಂಗ ಇದ್ರೆ ನಾವೇನ್ ಮಾಡ್ತಿದ್ವಿ ಸರ್, ದೇವ್ರಿಗೆ ನಮಗೆ ಸೃಷ್ಟಿ ಮಾಡ್ಯನಲ್ಲ ಅದಕ್ಕೆ ನಾವು ಬೆಳೆದೈತೆ ಅದು ಒಂದು ತಿನ್ಲಿ. ಆಮೇಲೆ ಏನ್ ಹೊಸ ಪ್ರಯೋಗ ಮಾಡಿದ್ ಸರ್, ನಾನು ಬ್ಯಾಸಿಗಲ್ಲಿ ರಾಗಿ ಒಳಗ್ ಬಿಳಿಜೋಳ ಹಾಕಿದ್ ಸರ್, ಅದು ಬಂದಿದೆ ಹೊಸ ಪ್ರಯೋಗ. ಅದ ಕೂಡ ಕಾಳ್ ಕಟ್ಟಕ್ ಹಚ್ಚೈತಿ ರಾಗಿ ಒಳಗ, ನೀರಾವರಿ ರಾಗಿ ನೀರ್ ಐತಿ ಸರ್ ಅದ್ರಲ್ಲಿ ಮಿಶ್ರ ಬೆಳೆ ಮಿಶ್ರ ಬೆಳೆಯಾಗಿ ಅದ್ರಾಗ ಸಾಸ್ಬಿನ ಹಾಕಿನಿ ಬಿಳಿಜೋಳನ ಹಾಕಿನಿ ಸರ್. ಹಾ ನಮ್ಮಲ್ಲಿ ಸರ್ ನನ್ವು ಸೊಪ್ಪಾಗ್ಲಿ ಸಾಸ್ಬಿ ಆಗ್ಲಿ ಇನ್ನೊಂದಾಗ್ಲಿ ನಾನು ಏನು ಉಗ್ಗದಲ್ಲ, ಅವು ಬೀಜ ಒಂದ್ ಬಿದ್ದರೂ ಅಲ್ಲೇ ಬಿಡ್ತಾವ. ಅವು ನಾವು ಶೇಖರಣೆ ಮಾಡ್ಕೊಂತೀವಿ, ನಮಗೆ ಆದಷ್ಟು ನಾವು ಉಣ್ತೀವಿ, ಬೇರೆಗೆ ಆದಷ್ಟು ಬೇರೆಯವ್ರಿಗೆ ಕೊಡ್ತೀವಿ. ಹಾ ಈಗ ಸಾಕಷ್ಟು ನಾವು ಹೇಳಿದಲ್ಲ ಇವರು ಇತ್ತು ನಾನು ಮಿಕ್ಸ್ ಮಾಡಿ ನಾಲ್ಕು ದಿಸಕ್ಕೆ ಒಂದು ಟೈಮ್ ದಾವಣಗೆರೆ ಕಳಿಸ್ತಾ ಇದ್ದೀವಿ ಸರ್. ಬೆಂಗಳೂರು ಕೋರಿಯರ್ ಮೂಲಕನೂ ತರಕಾರಿ ಕಳಿಸ್ತೀವಿ ಸರ್ ನಾವು. ಹಾ ಬೆಂಗಳೂರಿಗೆ ಕೂಡ, ಬೆಂಗಳೂರು ಆಮೇಲೆ ದಾವಣಗೆರೆ ಎಲ್ಲ ಕಳಿಸಿ. ಅವ್ರು ಏನಂತಾರೆ ಸರ್, ನಮಗೆ ವಿಷಮುಕ್ತ ಆಹಾರ ಸಿಗ್ಲಪ್ಪ. 60 ರೂಪಾಯಿ ಕೆಜಿ ಸರ್ ಒಂದು ಕೆಜಿಗೆ ವೇಟ್ ಏನು ಕೊರಿಯರ್ ಚಾರ್ಜ್ ನಮ್ದು 60 ರೂಪಾಯಿ ಸರ್. 120 ರೂಪಾಯಿ ಕೆಜಿ ಕೊಟ್ಟು ತಗೊಂಡ್ರೆ ಆದ್ರೂ ಖರೀದಿ ಮಾಡ್ತಾರೆ ಸರ್. ಏನ್ ಕಳಿಸ್ತೀರಿ ನೀವು? ನಾವು ಸರ್ ಈ ಬೆಂಡಿಕಾಯಿ ಕಳಿಸ್ತೀವಿ, ಹೀರಿಕಾಯಿ ಕಳಿಸ್ತೀವಿ, ಜವಳಿಕಾಯಿ ಕಳಿಸ್ತೀವಿ, ಹಾಗಲಕಾಯಿ, ಆಮೇಲೆ ಟೊಮೊಟೊ ಸೊಪ್ಪುಗಳು ಪ್ರತಿ ಒಂದು ಸೊಪ್ಪು ಕಳಿಸ್ತೀವಿ ಸರ್. ಕ್ಯಾರೆಟ್ ಬೀನ್ಸ್ ಬೆಂಗಳೂರಿಗೆ ಹೋಗ್ತವೆ? ಬೆಂಗಳೂರಿಗೆ ಹೋಗ್ತದೆ ನಮ್ಮಲ್ಲಿ ಕೊರಿಯರ್ ಮೂಲಕ. ತರಕಾರಿಗಳು ಬೆಳೀತಾಯಿದ್ರಿ? ಹ್ಞೂ ಸರ್. ಯಾವ್ಯಾವ ತರಕಾರಿಗಳು? ಹೀರಿಕಾಯಿ ಐತಿ, ಹಾಗಲಕಾಯಿ ಐತಿ, ಬೆಂಡಿಕಾಯಿ ಐತಿ, ಜವಳಿ ಐತಿ, ಮೂಲಂಗಿ ಐತಿ, ಆಮೇಲೆ ಬೀಟ್ರೋಟ್ ಸರ್, ಕ್ಯಾರೆಟ್ ಸೊಪ್ಪು 3-4 ನಮೂನಿ ಸೊಪ್ಪು ಐತಿ ಸರ್. ಹಾ ಏನು ನಾವು ಇದು ಈ ಪ್ರಯೋಗ ಮಾಡಿಲ್ಲ ಸರ್, ಮಾಡ್ಬೇಕು. ಯಾವ್ದಂದ್ರೆ ಎಲಿಕೋಸು ಹೂಕೋಸು ಬೀಮ್ಸ್ ಒಂದು ಮಾಡಿಲ್ಲ ಸರ್, ಮಾಡಂತಾರ ಅದಕ್ಕ ಮಾಡ್ಬೇಕು ಸರ್ ಮನ್ಸು. ಅದು 3 ಮಾಡಿಲ್ಲ, ಅದನ್ನ ಬಿಟ್ಟು ಎಲ್ಲವೂ ಹಾಕಿದ್ವಿ ಸರ್. ಈಗ ನೀವು ಬೆಳೀತಾ ಇರತಕ್ಕಂತ ತರಕಾರಿಗಳಿಗೆ ಯಾವುದೇ ಬೇಕಾಗುವಂತ ಪೋಷಕಾಂಶಗಳು, ಗೊಬ್ಬರಗಳು, ರಾಸಾಯನಿಕ ಔಷಧಿಗಳು ಯಾವ್ದನ್ನು ಹೊರಗಡೆಯಿಂದ ತಂದು ಬಳಕೆ ಮಾಡಿ? ಏನಲ್ಲ ಎಲ್ಲ ನಮ್ಮಲ್ಲಿ ಎಲಿಗಳು ಕಷಾಯ, ಬೇವಿನ ಎಲೆ, ಆಮೇಲೆ ಲೆಕ್ಕಿ ಎಲೆ, ಔಡ್ಲೆ ಎಲೆ, ಆಮೇಲೆ ಪಪ್ಪಾಯಿ ಎಲೆ, ಆಮೇಲೆ ಪ್ಯಾರ್ಲೆ ಎಲೆ, ಆಮೇಲೆ ನಾವು ಹುಳಿ ಮಜ್ಜಿಗೆ ಹೊಡೆದ್ರೆ ಸಾಕಷ್ಟು ನಮಗೆ ಹೆಲ್ಪ್ ಆಕತ್ ಸರ್. ಹುಳಿ ಮಜ್ಜಿಗೆ ನಾವು ಏನ್ ಮನೆಗೆ ಮಜ್ಜಿಗೆ ಮಾಡ್ತಿಲ್ಲ, ಉಳಿದ್ರೆ ಒಂದ್ ಡ್ರಮ್ನೆ ಶೇಖರಣೆ ಮಾಡ್ತೇನೆ ಸರ್. ಹಾ ಮೊದ್ಲೆ ಚೆಲ್ತಿತ್ತು ಸರ್, ಗೊತ್ತಿದ್ದಲ್ಲ ನಮಗೆ. ಯಾಕಂದ್ರೆ ನಾನು ಇದ್ರೊಳಗೆ ಇನ್ನೂ ಕಲಿಬೇಕು ಸರ್, ನಾನೇ ಇದ್ದ ದೊಡ್ಡ ಅಂತ ಹೇಳಕ್ಕಲ್ಲ. ಓದೋದಂಗ ಇನ್ನೂ ಕಲಿತೀನಿ, ಬೇರೆ ಹೊಲ್ದಾಗ ಹೋದಂಗೆಲ್ಲ ಅವ್ರಿಗೆ ಒಂದು ಸಲಹೆ ಕೊಟ್ಟರಂದ್ರೆ ಅವ್ರು ಒಂದು ಸ್ವೀಕಾರ ಮಾಡ್ತೀವಿ. ಹುಳಿ ಮಜ್ಜಿಗೆ ಸಿಂಪರಣೆಯಿಂದ ಏನು ಉಪಯೋಗ ಆಗ್ತದೆ ಸರ್? ಹುಳಿ ಮಜ್ಜಿಗೆಯಿಂದ ನಮಗೆ ಟ್ರಿಪ್ಸ್, ಆಮೇಲೆ ಅರ್ಶಿನ ಕಲರ್ ಆಗಿದ್ದು, ಆಮೇಲೆ ಮುಟ್ರನ್ನು ಕಂಟ್ರೋಲ್ ಆಗುತ್ತೆ ಸರ್. ಮುಟ್ರಲ್ ನಾವೇನು ಕೆಲವೊಂದು ಸುಮ್ಮನೆ ಈಗ ದುಡ್ಡು ಕೊಟ್ಟು ತಂದು ಹೊಡೆಯೋದಕ್ಕಿಂತ ನಮ್ಮಲ್ಲಿ ನ್ಯಾಚುರಲ್ ಸಿಗ್ತದೆ, ಸುಮ್ಮನೆ ಏನಿದ್ರೆ ಬಿಟ್ಟರೆ ಹೊಡಿಬೋದು ಸರ್. ಈಗ ನಾವು ಅಲ್ಲ ಅವಾಗ ಏಕ ಬೆಳೆ ಮಾಡ್ತಿದ್ವಿ ಸರ್, ಈಗ ಬದ್ನಿ ಚಿಲ್ಲಿ ಬ್ರಿಂಜಾಲ್ ಅಂತ ಬರ್ತದೆ ಇಂಗ್ಲಿಷ್ ಅಲ್ಲಿ ಬದ್ನಿ ಸರ್. ನಾನು ಹಿಂದಿದ ಈಗೆಲ್ಲ ಹಾಕಿದಾಗ ಹುಳ ಸಿಕ್ಕಾಬಿಟ್ಟು ಹುಳ ಸರ್. ನಾವು ನೀವು ನೋಡ್ರಿ ಒಂದರಕ್ಕೆ ಈ ಮಿಕ್ಸ್ ಕ್ರಾಪ್ ಮಾಡ್ದಾಗಲಿದ್ದ ಎಲ್ಲೇ ಒಂದು ಹುಳ ಇರೋದು, ಮತ್ತೇನು ಹೊಡಿತಲ್ಲ ನೋಡಿ ಸರ್. ಈಗೇನ ನ್ಯಾಚುರಲ್ ಬೆಳೆಯಕ್ ಬೆಳೆಯಕಂತಾರಲ್ಲ ಸರ್, ನೈಸರ್ಗಿಕವಾಗಿ ಎಲ್ಲರ ಒಂದು ಗಿಡ ಕೊಂದ ಹುಳ ಅದು ಒಂದು ಓ ನಮಗೆ ಆಟೋಮೆಟಿಕ್ ಬರ್ತದಲ್ಲ ಸರ್. ನಮ್ದು ಏನೈತೆ ಅದ್ರಾಗ ಅಷ್ಟೆಲ್ಲ ನಾವು ಹೊಡೋದು ಮನುಷ್ಯನಿಗೆ ಇವತ್ತಿನ ಕಾಲದ ನಮಗೆ ಗೊತ್ತಿದ್ದಿಲ್ಲ ಸರ್. ಮೊದ್ಲು ಏನಾರ ನಾವು ಹೊಡೆದ್ರೆ ನಮಗೆ ಮೂಲಕತಿ, ಆಮೇಲೆ ಇದಾಕತಿ. ನಾವು ಏನಾರ ಸರ್ ನಾವು ಕ್ಯಾರೆಟ್ ಹಾಕಿ ಸ್ವಲ್ಪ ಏನಾರ ಚಿರತಗೊಂಡು ಒಂದು ಅಲ್ಲೇ ಕ್ಯಾರೆಟ್ ತೊಳ್ಕೊಂಡ್ ತಿಂತೀವಿ, ಅಲ್ಲೇ ಸೌತಿಕಾಯಿ ತಿಂತೀವಿ. ಇನ್ನೇನ್ ಬೇಕ್ರ ನಮಗೆ? ಯಾವುದೇ ಔಷಧಿಗಳು ಏನಿಲ್ಲ, ಧೈರ್ಯನೇ ಐತೆ. ಸಹಜವಾಗಿದೆ, ಸಹಜವಾಗಿದೆ ಸರ್. ಹಂಗಾಗಿ ನಮಗೂ ಕೂಡ ಸಾಕಷ್ಟು ನಮಗೆ ನೀವು ಮಾರ್ಕೆಟ್ ಅಂದಿಲ್ಲ ಸರ್. ನಾವು ಇನ್ನೂ ಅದು ಈಗ ಬೆಳೀತಿದ್ ಆದ್ರೆ ಡಬ್ಬಲ್ ಹಾಕಿರ ಖರ್ಚು ಮಾಡೋ ಸಿಕ್ತಿತ್ತು, ಅವರ ಕೇಳ್ತಾರೆ ಸಿನ್ನು. ಆದ್ರೆ ಅವ್ರ ಕೈ ಪೂರೈಸಕ್ಕಾಗಿಲ್ಲ. ಅದೇನ ಸ್ವಲ್ಪ ಫಸ್ಟ್ ನಮಗೆ ಕಷ್ಟ ಆಗಿತ್ತು ಸರ್, ಇಲ್ಲನಲ್ಲ ಈ ಹಿಂದಿನ ವರ್ಷ ಹೋದ ವರ್ಷ 5 ವರ್ಷ ಕಷ್ಟದ ಸರ್. ನಾವು ಏನ್ ಮಾಡ್ತಿದ್ವಿ ಅವಾಗ ಎಲ್ಲ ಬೀಗರಿಗೆ ಅವ್ರಿಗೆ ಇವ್ರಿಗೆ ಕೊಡ್ತಿದ್ವಿ. ಈಗ ನೋಡ್ರಿ ಅವ್ರಿಗೆ ಅವ್ರು ಕೇಳಿ ಕೊಡಕ್ಕಿಲ್ಲ ನಮಗೆ, ಬರೀ ಇಲ್ಲಿ ಕೊಡಕ್ ಹಚ್ಚಿವಲ್ಲ. ಮಾರ್ಕೆಟ್ ಸಿಕ್ಕಿದೆ ಅಲ್ರಿ, ಬೆಂಗಳೂರಿಗೆ ಹೋಗ್ತದೆ, ದಾವಣಗೆರೆ ಹೋಗ್ತದೆ, ಇಲ್ಲಿ ಕೇಳ್ತಾರ. ನಾವ್ ಇಲ್ಲಿ ಇವತ್ತು ಹೋಯ್ದಿ ಸರ್ ನಾನು ಏನ್ ಸರ್ ತರಕಾರಿ ಯಾಕೆ ತಗೊಂಡಿಲ್ಲ ಅಂತ ಅಂತ ಕೇಳಿ ಸರ್ ನಮ್ ಬ್ಯಾಂಕ್ ಮ್ಯಾನೇಜ್ ಯೂನಿಯನ್ ಬ್ಯಾಂಕ್ ಮ್ಯಾನೇಜ್. ಏ ನಾವು ಆಗ್ಯವಂತ ಮಾಡಿ ಸರ್ ಅಂದ್ರೆ ನಾನು ನಾಳೆದ್ ಹೇಳ್ತೀನಿ ಸರ್ ಅಂತಂದ್ರೆ ಅವ್ರಿಗೆ ಕೆಲವ್ರು ಏನ್ ಹೇಳ್ತಾರಂದ್ರೆ ನಾನು ಏನ ಕೆಲವ್ರು ನಮ್ಗೆ ಮಾರ್ಗದರ್ಶನ ಹೇಳಿದ್ರೆ ಒಂದ್ ದಿವಸದಲ್ಲ 360 ದಿವಸ ತರಕಾರಿ ಸಿಗಬೇಕು ನಮಗೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಬ್ಯಾಚ್ ಮಾಡಿದ್ವಿ. ಈಗ 2 ಸಾಲ ಜವಳಿ ಗಿಡ, 2 ಸಾಲ ಹೀರಿ ಗಿಡ, 2 ಸಾಲ ಆಗಲಿ ಗಿಡ, 2 ಸಾಲ ಬೆಂಡಿ, 1.5 ಸಾಲ ಇದು ಆಗಲಕಳ್ಳಿ, ಹಿಂಗೆಲ್ಲ ಕ್ರಾಪ್ ಮಾಡಿದ್ವಿ. ಯಾಕಂದ್ರೆ ಅವ್ರ ಸಲಹೆ ಕೇಳಿದ್ವಿ ಅವ್ರ ಹಿಂಗೆಲ್ಲ ಮಾಡಿದಾಗ ಅಂದ್ರೆ 7-15 ಸಾಲ ಕೇಳಕ್ಕನ 15-10 ಸಾಲನಾಗ ಇವೆಲ್ಲೋ ಬಂದ್ಬಿಡ್ತಲ್ರಿ ಮಿಕ್ಸ್. 10-10 ಕೆಜಿ ಬರ್ಲಿ, 5-5 ಕೆಜಿ ಬರ್ಲಿ, ಒಂದು ಹಿಂದೆ ಈಗ ಹೇಳಿದ್ರ ಸಾವನಿಗೆ ನಮ್ ನೋಡ್ರಿ ಈಗ ಕಳ್ಸಕ್ ಹಚ್ಚಿ 6 ತಿಂಗಳು ಬೇರೆ ವರ್ಷ ಆತ್ ಸರ್. ವರ್ಷಕ್ಕೆ 1500 3000 ರೂಪಾಯಿ ಕತ್ರಿ ವರ್ಕ್ ಇತ್ತಂದ್ 3000 ನನ್ 3000 3,000 ರೀ, ನಂದು ಕಾಲ್ ಎಕರೆಗೆ ಹಾಕಿರ್ಬೋದು 3,000 ಕಸ. 3,000 ಆದ್ರೆ ಏನ್ ತಿಂಗಳಿಗೆ? ವಾರಕ್ಕೆ 3,000, ತಿಂಗಳಿಗೆ 12,000. 12,000 ಕಸ. ಅದಕ್ಕೆ ನಂದು ಏನಂದ್ರೆ ಒಂದು 200 ರೂಪಾಯಿ ಕಸ ವಾರ ಅರಿಯಾ ಕೊಬ್ಬರಿಗೆ 200 ರೂಪಾಯಿ ಕೊಟ್ಟು ಒಂದ್ ದಿವಸ ನಾವು ಬಿಜಿ ಇತ್ತಂದ್ರೆ. ಅದಕ್ಕೆ ನಾವೇನ್ ನೀವು ಕೇಳಿದ್ರೆ ಒಂದ್ ಪ್ರಶ್ನೆ, ಸಮಯ ಸಿಕ್ತತ್ತಲ್ಲ ಅಂತ ನಾವು ಸಮಯ ಹುಡುಕಿ ನಮ್ದು ಅದಕ್ಕೆ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು. ಯಾಕಂದ್ರೆ ಈಗ ಅವ್ರು ಆಸೆ ಪಟ್ಟು ಕೇಳ್ತಾರಂದ್ರೆ ನಾವು ಕೊಡಲ್ಲ ಅಂದ್ರೆ ನಮಗೆ ಮಾರ್ಕೆಟ್ ಹೆಂಗ್ ಸಿಕ್ತದೆ ಸರ್? ನಾವು ಯಾಕಂದ್ರೆ ಸಾವಯವದಲ್ಲಿ ಅವ್ರು ಕೇಳ್ತಾರ ನಾವು ಅಂದಾಗ ನಾವು ಟೈಮಿಂಗ್ ಸೆಟ್ ಮಾಡ್ಕೋಬೇಕು ಅದನ್ನ. ನಾವು ಈಗ ಕೊಟ್ರೆ ಕೊರಿಯರ್ ಕೇಳ್ತಾರೆ ಸರ್ ನಾವೇನಂದ್ವಿ ಒಂದಕ್ಕೆ ಎರಡಕ್ಕೆ ಬರಕಲ್ರಿ ಮೇಡಮ್ ಅವ್ರದ್ದು, ಅವ್ರು ಒಂದು 4 ಕೊಟ್ರು ನಮಗೆ ಕೊಟ್ರು. ಯಾಕಂದ್ರೆ ಅವರು ಅಲ್ಲಿದ್ದ ಹಾಕಿರ ದುಡ್ಡು ಹಾಕ್ತಾರೆ ಸರ್ ನಮಗೆ. ಇವತ್ತಿಗೆ ಮಕ್ಕ ನೋಡಿಲ್ಲ ಎಷ್ಟೋ ಫೋನ್ಯಾಗ ಬರೀ ಆನ್ಲೈನ್ ಪೇಮೆಂಟ್ ಹಾಕ್ತಾರ್ರಿ, ವಾಟ್ಸಾಪ್ನಾಗ ಇದಕ್ಕೆ ಫೋನ್. ಅದಕ್ಕೆ ಅವ್ರು ಹಾಕ್ತಾರದ ನಾವು ಅದನ್ನ ಉಳಿಸಬೇಕ್ರಿ. ಇವತ್ತಿವರೆಗೆ ರಿಮಾರ್ಕ್ ಬಂದಲ್ಲ ಸರ್ ನಮ್ದು. ಎಲ್ಲಿ ಈಗ ನೀವು ಮಾರ್ಕೆಟಿಂಗ್ ಆನ್ಲೈನ್ ಆಗಿದೆ ಹೌದಾ, ಅಂದ್ರೆ ಯಾವ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಬಳಕೆ ಆಗ್ತಾರೆ? ಫೇಸ್ಬುಕ್, ವಾಟ್ಸಾಪ್ ಸರ್? ನಮ್ದು ಫೇಸ್ಬುಕ್ ಅಲ್ಲ, ನಂದು ಆಪರೇಟರ್ ಮಾಡಕ್ ಬರಲ್ಲ. ಇತ್ತೀಚಿಗೆ ನಾನು ಓದಿದ್ರೆ 4ನೇ ಕ್ಲಾಸ್, ಇಂಗ್ಲಿಷ್ ಏನೋ ಬರಲ್ಲ ನಮಗೆ. ಅವಾಗೆಲ್ಲ ಮೊದಲೆಲ್ಲ ಫೋಟೋ ಗಿಟ್ಟ ಮಕ್ಕಳು ನಮ್ಮ ಮಕ್ಕಳು ತಮ್ಮನ ಮಕ್ಕಳು ನಮ್ಮ ಮಕ್ಕಳು ಕೂಡ ತೆಗಿಸ್ಕೊಂತಿದ್ವಿ ಸರ್. ಈಗ ಇತ್ತೀಚಿಗೆ ವಾಟ್ಸಾಪ್ ಕಲ್ಸಿವಿ, ಫೇಸ್ಬುಕ್ ಇವತ್ತಿಗೆ ನಾನು ಮಾಡಿಲ್ಲ. ಏನು ವಿಡಿಯೋಗಳು ಗ್ರೂಪ್ಗೆ ಹೋಗ್ಯ ಸರ್, ಅವರು ನಮ್ಮನ್ನು ನೋಡಿ ಪ್ರಾಮಾಣಿಕ ನೋಡಿ ಮನುಷ್ಯನ ಮಾತಲ್ಲಿ ನೋಡಿ ಅದು ಕೇಳಿ ನಮ್ಮನ್ನ ಸಲಹೆ ಕೇಳಿ ಎಷ್ಟೋ ಮಂದಿ ಆರ್ಡರ್ ಕೊಟ್ಟಾರ ಸರ್. ಮಕ್ಕ ಭೇಟಿ ಆಗಿಲ್ಲ ಸರ್ ನಮ್ದು ಅದು ಅಷ್ಟರಲ್ಲಿ. ಅವ್ರಿಗೆ ಏನಾರು ಕೇಳ್ತಾರೆ ನೀವು ಬರ್ರಿ ನಮ್ಮ ಹೊಲಕ್ ಬಂದ್ ನೋಡಿ ತಗಡ್ರಬೇಕಾ ನೀವ್ ಅನುಮಾನ ತಂದ್ರೆ, ಇಲ್ಲರ ಚೆಕ್ ಮಾಡಿಸಿನ್ ದುಡ್ಡು ಕೊಡ್ರಿ ಅಂತೇಳಿನಿ. ನೀವು ನಂದು ಏನಾರ ರಾಸಾಯನಿಕ ತಂದ್ರೆ ನಾನು ಎಷ್ಟಾರ ನಿಮಗೆ ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅದಕ್ಕೆ ಪ್ರಾಮಾಣಿಕ ಅದನ್ನ ಹೇಳಿದ್ರಿ ಸರ್. ಅದಕ್ಕೆ ನಾವು ಅಲ್ಲಿ ಎದರಂದ್ರೆ ಅದಕ್ಕೆ ಮೋಸ ಮಾಡಬಾರ್ದ್ರಿ ನಾವು. ಯಾಕಂದ್ರೆ ಒಂದು ನಾನು ಹೇಳ್ತೀನಿ ನಮ್ ನೋಡ್ರಿ ಕ್ವಾಲಿಟಿ 1 ರೂಪಾಯಿ ದುಬಾರಿ ಇರ್ತತಿ, ನಾನು ಮೋಸ ಮಾಡಲ್ಲ ಅಂತ ಹೇಳ್ತೀನಿ. ನಾನು ಅದು ನನ್ನ ಪ್ರಾಮಾಣಿಕ ಉಳಿಸಬೇಕು ಸರ್. ಒಂದು ವ್ಯಾಲಿ ಇರಬೇಕು, ಏನ್ ತೂಕದಲ್ಲಿ ಮೋಸ ಆಗಬಾರ್ದು, ಕ್ವಾಲಿಟಿಯಲ್ಲಿ ಇದರಬಾರ್ದು, ಆಮೇಲೆ ಒಳ್ಳೆ ಹಳ್ಳು ಪಳ್ಳು ಏನಿರಬಾರ್ದು ಸರ್. ಅವ್ರ ಕ್ಲೀನಿಂಗ್ ಇರಬೇಕು, ಆಮೇಲೆ ಏನಾರ ಆಗ್ಲಿ ನಾವು ಇಲ್ಲಿ ಕಳಿಸಿ ಅಂದ್ರೆ ಅಲ್ಲಿ ಮುಟ್ಟೆ ಆಯ್ತಾ ಇಲ್ಲ ಅಂತ ಕೇಳ್ತೀವಿ. ಅವರು ಮಾಡ್ತಾರೆ. ಬೀಟ್ರೂಟ್ ಬೆಳಿತೀರಿ? ಹೌದು ಸರ್. ಕ್ಯಾರೆಟ್ ಬೆಳಿತೀರಿ? ಹೌದು ಸರ್. ಎಲ್ಲ ಬೆಂಡೆಕಾಯಿ, ಜವಳಿಕಾಯಿ, ಹೀರಿಕಾಯಿ, ಹಾಗಲಕಾಯಿ, ಮೂಲಂಗಿ ಸರ್, ಸೊಪ್ಪುಗಳು, ಸೆಬೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್, ರಾಜಗಿರಿ ಇವೆಲ್ಲ ಬೆಳಿತೀವಿ ಸರ್. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಸಂತೆ ಮತ್ತೆ ಬೇರೆ ಬೇರೆ ಅಂಗಡಿ ಈಗೆಲ್ಲ ಹತ್ತಿರದ ಪಟ್ಟಣಗಳೆಲ್ಲ ಮಾಲ್ಗಳು ಆಗ್ತಿದಾವೆ, ಅಲ್ಲಿ ಬೇಡಿಕೆ ಇರ್ತದ? ಅದಕ್ಕೇನಂದ್ರೆ ನಮ್ಮ ಕೇಳ್ತಾರ ನಿಮ್ಗೆ ಕೇಳ್ತಾರ ಸರ್. ಅವರು ಒಂದು ನಾನು ಒಂದ್ ಈಗ ಒಂದು 6-7 ತಿಂಗಳ ಕೆಳಗೆ ವಾರಕ್ಕೆ ಒಂದ್ಸಲ ಭಾನುವಾರ ಬುಧವಾರ ಕೊಟ್ಟರಿಗೆ ಚಿಲ್ಲಿ ಒಯ್ದಿದ್ ಸರ್ ಮೆಣಸಿನಕಾಯಿ. ಅದು ಏನಂತ ಅಲ್ಲಿ ಒಯ್ದಿದ್ ಸರ್ ಒಂದ್ ಎರಡು ಟೈಮ್ ಒಯ್ದಿದ್ರಿ ಸರ್, 3 ಟೈಮ್ ಒಯ್ದಿದ್ದೆ. ಒಂದ್ ಟೈಮ್ ಚೆನ್ನಾಗತ್ ಸರ್, ತಿರುಗ ಒಂದ್ ಟೈಮ್ ಬರ್ಲಲ್ಲ ಸರ್. ಅದು ಗ್ರೂಪ್ ಮಾಡಿದ್ವಿ, ಬರ್ಲಲ್ಲ ಸರ್. ನಾವೇನ್ ಮಾಡಿದ್ವಿ, ಕೊಟ್ಟರೆ ಏನ್ ರೇಟ್ ಕೊಡ್ತಾರ ಅಷ್ಟ ಕೊಡ್ತಿದ್ವಿ ಸರ್, ಬರ್ಲಲ್ಲ. ಏನ್ ತಿರುಗಿ ಹೋದಾಗ ಇಬ್ರು ಒಬ್ರು ಬರ್ಲ ಸರ್, ನನಗೆ ಬೇಜಾರಾಯ್ತು. ಇಷ್ಟೆಲ್ಲ ಬೆಳೆದ್ರು ಕೂಡ ಏನ್ ಸಮಸ್ಯೆ ಆಯ್ತು, ದೇವರು ಇಷ್ಟೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಇದ್ ಮಾಡಿರ್ತಾರ ಅಷ್ಟು ನಾವೇನು ಹೆಚ್ಚಿಗೆ ಇಟ್ಟಲ್ಲ ಅಂದ್ವಿ. ಬಿಟ್ಬಿಟ್ಟು ಸಾವತ್ ಹೋದಿಗೆ ಹೋದ್ ಬಿಟ್ಟು ಅದು ಏನೇನ ಮತ್ತೆ ಮಾರ್ಕೆಟಿಂಗ್ ಸಿಕ್ತು ಸರ್ ನಮ್ದು. ಅವ್ರ ಸ್ನೇಹಿತರು ಅಲ್ಲಿ ಭೇಟಿಯಾಗಿದ್ದಾರೆ, ದಾವಣಗೆರೆ 2.5 ವರ್ಷ ಕರೆಕ್ಟ್ ಅವ್ರಿಗೆ ಭೇಟಿಯಾಗಿ ಅವ್ರು ಫೋನ್ ಮಾಡ್ಕೊಂತ ಇದ್ರು ಸರ್, ಪದೇ ಪದೇ ನಿಮಗೆ ಏನು ಅಕ್ಕಡಿ ಕಾಳು ಬೆಳಿತೀರ ಅದು ಬೆಳಿತೀರಿ ಇದು ಬೆಳಿತೀರ ಅಂತ. ನಾವು ಮತ್ತೆ ಅದು ಅಕ್ಕದಲ್ಲಿ ಇತ್ತೀಚಿಗೆ ನಾವು ಮಾಡಿದ್ ಕೊಟ್ಟರಿಗೆ ಹೋದ್ ಬಿಟ್ಟಿನಿ ಸರ್, ಕೇಳಿದ್ರೆ ಎಷ್ಟ ಕೊಡ್ತೀವಿ ಸರ್ ನಾವು. ನಾವು ಇವತ್ತಿವರೆಗೆ ಒಂದ್ಸಲ ತಗಂದ್ರಂದ್ರೆ ಅವ್ರಿಗೆ ನಿಮಗೆ ಬೇಕಂತ ಕೇಳಲ್ಲ ಸರ್, ಅವರೇ ಕೇಳ್ಬೇಕು. ಯಾಕಂದ್ರೆ ನಾವು ಮೇಲೆ ಹೋದ್ರೆ ಅವ್ರಿಗೆ ಇವ್ರು ಏನೋ ಮಾಡ್ಯಾರಂತಾರೆ, ಅವ್ರು ಕೇಳಿದಾಗ ನಾವು ಆರ್ಡರ್ ಕೊಡೋದು ಸರ್. ಈಗ ನಿಮ್ಮ ಉತ್ಪನ್ನಗಳಿಗೆ ಗ್ರಾಹಕರು ಸೆಟ್ರೇಟ್ ಆಗಿದ್ದಾರೆ? ಆಗಿದ್ದಾರೆ ಸರ್. ನೇರವಾದ ಮಾರುಕಟ್ಟೆ ನಿಮ್ದು? ಹೌದೌದು. ಮಧ್ಯವರ್ತಿಗಳು ಇಲ್ಲ? ಇಲ್ಲ ಸರ್. ನೀವು ಇನ್ಯಾರ್ದು ಅಂಗಡಿಗೆ ಹಾಕೋಂಗಿಲ್ಲ, ನೇರವಾಗಿ ಗ್ರಾಹಕರಿಗೆ ಹೋಗುತ್ತೆ. ಸೊ ಈ ಲಾಭಾಂಶಗಳು ಅಥವಾ ನಷ್ಟ ಆಗಿದ್ದು ಆ ತರದ ಏನಾರಿದೆಯಾ? ಆಗಿದೆ ಸರ್. ಯಾವ್ಯಾವ ಕಾರಣಕ್ಕೆ ನಷ್ಟ? ಕಾರಣಕ್ಕೆ ಸರ್, ಮೊನ್ನೆ ಈರುಳ್ಳಿ ಹಾಕಿದ್ದೆ ನಾನೆಲ್ಲ ಪ್ರಯೋಗ ಮಾಡಿದೆ, ಒಂದ್ ಮಡಿ ಅರ್ಧ ಮಡಿ ಹಾಕ್ತಿದ್ದೆ ಸರ್. ಆಗಿದಾಗ ಏನಾಯ್ತು, ನಾನು ಒಂದು 1 ಎಕರೆ ಹಾಕಿದ್ದೆ ಸರ್. ಎಕರೆ ಹಾಕ್ದಾಗ ಅದು ಇವತ್ತಿನ ಕಾಲದಾಗ ಅದು ಏನ್ ಗೊತ್ತಿಲ್ಲ ಸರ್ ನಾನು. ಅದಕ್ಕೆ ನಮ್ಮ ಮಸರಿಯಲ್ಲಿ ಸಾವಯವದಾಗ ಈರುಳ್ಳಿ ಹುಲ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಅದಕ್ಕೆ ನಾನು ಏನ್ ಮಾಡಿದೆ, ನಾನು ಏನ ಅದಕ್ಕಾಗವಲ್ದಕ್ಕಾರಿ ಲಾಸ್ ಆಗವಲ್ದಕ್ಕೆ ಕಳೆ ನಾನು ಏನದು ಕಳೆನಾಶಕ ರಸಗೊಬ್ಬರ ಹಾಕೋದು. ಪ್ರತಿ ಈ ಸುಮಾರು ಒಂದು 100-200 ಅಡಿ ಸರ್, ಒಂದ್ ಮಡಿಗೆ 1,000 ರೂಪಾಯಿ ಮೇಲೆ ಖರ್ಚು ಮಾಡೀನಿ ಸರ್. 1,500 ರೂಪಾಯಿ ಖರ್ಚು ಮಾಡಿ, ಒಟ್ಟು 4-5 ಟೈಮ್ ಬರ್ತಾರೆ ಹುಲ್ಲು ಕಳೆ ತೆಗಿಸೋದಕ್ಕೆ. ಕಳೆ ತೆಗಿಸೋದಕ್ಕೆ 40,000 ರೂಪಾಯಿ ಖರ್ಚು ಬಂತು ಸರ್. ಅದು ಕಳೆ ಬಂತು, ಆಮೇಲೆ ಅದು ಬೀಜದ ಬಂತು, ಬೀಜ ಉಗ್ಗದ ಬಂತು, ಎಲ್ಲ ಬಂತು. ಅದ್ರ ನಂದೇನು ಗೊಬ್ಬರದಲ್ಲ ಔಷಧಿ ಇಲ್ಲ ಏನಲ್ಲ ಸರ್, ಅಷ್ಟು ಬಂತಲ್ಲ. ಅದಕ್ಕೆ ಏನಾಯ್ತು, ಅದು ಮಳೆ ಕಾರಣಾಂತರಿಂದ ಏನಾಯ್ತು, ಪೌಷ್ಟಿಕಾಂಶ ಕಡಿಮೆ ಆಯ್ತು, ಏನ್ ಕತಿಯ ಗಡ್ಡಿ ಸಣದಿದ್ದಾಗ ಲೈಕ್ ಮಾಡಲ್ಲ ಸರ್ ಜನ. ಮತ್ತೆ ನಾನು ಸ್ವಲ್ಪ ಏನ್ ಕೇಳ್ತಾರಂತ ಒಂದ್ 8-10 ಮಂದಿ ಕೊಟ್ಟೆ, 1,500, 2,000, 2,500 ಪಾಕೆಟ್ ಕೊಟ್ಟೆ. ಅಷ್ಟು ಒಂದು 20-25 ಪಾಕೆಟ್ 1,500 ರೂಪಾಯಿದಂಗೆ ಕೊಟ್ಟೆ. ಅಂದ್ರೆ ಏನಂದ್ರೆ ನನಗೆ ಅದ್ರದ್ದು ಗಂಟಾಯ್ತು ಸರ್, ಏನು ಒಂದು ರೂಪಾಯಿ ನಮಗೆ ಲಾಭ ಸಿಗಲಿಲ್ಲ ಸರ್. ಆದ್ರೆ ನಾನೇನಂದೆ, ಅಷ್ಟದ ಆಯ್ತಲ್ಲ, ಮುಂದೆ ದೇವ್ರ ಅದನ್ನ ಬೆಳಿತಾನ ಬರ್ದ ಬಂದಿದ್ದು ಲಾಭನೇ ಅದು ಆಕ್ಚುಲಿ. ನೀವು ಯಾವ್ದೇ ಬೇರೆದಕ್ಕೆ ಖರ್ಚುಗಳು ಏನಲ್ಲ ಸರ್, ಅದು ಬಂತಲ್ಲ ಸರ್, ಅದು ಶ್ರಮ ನಾವು ಉಂಡಿವಿ ಎಲ್ಲ ಉಂಡಿವಿ. ಈಗ ನಾನು ಅದನ್ನ ಮನ್ಸು ಮಾಡಿ ಕಿಡಿಸಿದ್ರೆ ನಾನು ಮತ್ತೆ ಇಷ್ಟ ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗ. ನಿಮ್ಮಿಂದ ಒಂದಿಷ್ಟು ಕಳೆ ತೆಗೆ ಲೇಬರ್ ಗಳು ಬದುಕಿದಾರಲ್ಲ ಸರ್, ಅವ್ರಿಗೆ ಕೊಟ್ಟಿನಲ್ಲ ಸರ್, ನಾನು ಒಂದ್ ನಮ್ನಿ ಇದಕ್ಕೆ ಕೊಟ್ಟಿನಲ್ಲ. ಆಮೇಲೆ ನನಗೇನಲ್ಲ ಸರ್, ಜನ ಎಲ್ಲ ಅಂದ್ರೆ ನೀನ್ ಹಂಗಾದ್ರು ಬೆಳಕಲ್ಲ, ನಾನು ಅದು ಬೆಳೆದ ರೇಟ್ ಬಿಟ್ಟ ರೇಟ್ ನನ್ನ ಹೊಲಕ್ಕೆ ಖುಷಿ ಹಾಕಲ್ಲ ಸರ್, ರಸಗೊಬ್ಬರ ಹಾಕಲ್ಲ, ಕಳೆನಾಶ ಕೊಡಲ್ಲ, ಅದು ನಾನಂತ ಶಪ್ತ ಮಾಡೀನಿ ಸರ್. ನಾನು ಮುಂದೆ ಮಾಡಲ್ಲ, ಈಗೂ ಮಾಡಲ್ಲ ಸರ್, ಕೇಳಿದ್ರೆ ನನ್ನ ಅಲ್ಲಿ ಬನ್ನಿ ಮುಂದೆ ಮಾಡ್ತೀರಿ ಏನಂತ, ಮುಂದೆ ಮಾಡಲ್ಲ ನಂದು, ಅದ್ರದ್ದು ಅದಕ್ಕಾಗಲ್ದಕ್ಕೆ ಸಾಕ್ರಿ. ಎಷ್ಟು ನಾವು ಆರೋಗ್ಯದಿಂದ ಬಿಡ್ತೀವಲ್ಲ ಸರ್, ಆಗಿಂದಾಗಲೇ ತರಕಾರಿ ತಿಂತೀವಿ, ಆಗಿಂದಾಗಲೇ ಕೇಳ್ತೀವಿ. ಈಗ ನನ್ನ ಏನಂದ್ರೆ ನಿಮ್ಮಂತರ ಗುದಿಸಿರಲ್ಲ, ಅದಕ್ಕೆ ನಮಗೆ ಹೆಮ್ಮೆ ಯಾಕತ್ತಿ, ರಾಸಾಯನಿಕದಾಗ ಗುರುಸ್ತದಲ್ಲ ಮುನ್ನ ಎಲ್ಲೇ ಆಗಾರ. ಆಮೇಲೆ ಕೇಳ್ತಾರ ಕೆಲವರು ಲೇಬರು, ಮಲ್ಲಿಕಾರ್ಜುನ್ ಹಂಗೆ ಮಾಡಿ ಹಿಂಗೆ ಮಾಡಿ, ನಿಮ್ಮ ಕೈಲಿ ಹಾಕಾಗಲ್ಲ ಅಂತ ಲೇಬರ್ ನಮ್ಮ ಹೊಲಕ್ಕೆ ಬಂದ್ರೆ ಅವ್ರ ಹೊಲಕ್ಕೆ ಹೋಗ್ತಾರೆ. ಅತನಷ್ಟು ನಮ್ಮ ಕೈಲಿ ಮಾಡೋದಾಗಲ್ಲಂತಾರೆ, ಪೇಷನ್ಸ್ ಇಲ್ಲ, ನಾವು ಆ ಕೆಲಸ ಮಾಡೋಕೆ ನಮ್ಮಲ್ಲಿ ಆಗಲ್ಲಂತಾರೆ. ತಾಳ್ಮೆ ಬೇಕು, ತಾಳ್ಮೆ ಬೇಕು ಸರ್, ತಾಳ್ಮೆ ಬೇಕು. ನೀವು ಹೇಳಿದ್ರಲ್ಲ ಅದು ಮೊನ್ನೆ ತಾಳ್ಮೆ, ನಮ್ಮ ಮನೆಗೆ ಹೆಣ್ಮಕ್ಳದ್ದು ಸಹಕಾರ ಭಾಳ ಐತೆ ಸರ್. ಯಾಕಂದ್ರೆ ಅವರು ಈಗ ನೋಡ್ರಿ, ನಿಂಬೆ ಗಿಡದಾಗ ಚೆಂಡು ಹಚ್ಚಕ್ಕಂತಾರೆ, ಸೇವಂತಿಗೆ ಹಚ್ಚಕ್ಕಂತಾರೆ, ಮಿಕ್ಸ್ ಕ್ರಾಪ್ ಮಾಡಕ್ಕಂತಾರೆ ಸರ್. ಆಮೇಲೆ ಸಲ ನಮ್ಮಿಂದ ಬೆನ್ನೆಲುಬಾಗ್ಯಾರ ಸರ್, ಅವರು ನಾವು ಓದ್ತಂದ್ರೆ ಮುಂಜಾನೆದ್ದು ಓದ್ ಮಾಡೋದನ್ನ ಕೆಲಸ ಮಾಡಿಲ್ಲ ಸರ್. ಹಂಗದ್ದಾಗ ಎಲ್ಲರೂ ಇದ್ದಾಗ ಒಂದು ಆ ಮನ ದಟ್ಟ ಹಾಕತ್ ಸರ್, ಹಂಗಾಗಿ ಅವ್ರದ್ದು ಬಹಳ ಸಹಕಾರ ನಮಗೆ ಎಲ್ಲದೂ ಒಂದು ಶಾಂತಿ ಐತಿ ನೋಡ್ರಿ ಸರ್, ತೃಪ್ತಿ ಐತಿ. ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ವೆಚ್ಚ ಜೀರೋ ಅನ್ಬೋದ? ಹೌದು, ಜೀರೋ, ಖರ್ಚು ಕಡಿಮೆ. ಹ್ಮ್ ಸರ್, ನಮ್ ನೋಡ್ರಿ ಈಗ ನಮ್ ತಮ್ಮಂದು ಲೀಸ್ ಇಟ್ಕೊಂಡ್ ನಮ್ ಸಣ್ಣ ತಂದು, ಅದಕ್ಕೆ ಕೂಡ ನಾನು ಆಗ್ತಿದ್ದೆ ಸಾವಯವ ಮಾಡಿ ಬಹಳ ದಿವಸ ಆಯ್ತು ಸರ್. ಅದಕ್ಕೆ ಕೊಡದ್ ನಾನು ಅದಕ್ಕೆ ನಾನು ಈಗ ಇಲ್ಲಿ ಸಾವಯವ ಮಾಡಿ ಅಲ್ಲಿ ರಾಸಾಯನಿಕ ಮಾಡಿದ್ರೆ ಜನ ನಂಬಲ್ಲ ನಮ್ಮನ್ನ. ಸಾವಯವ ಕೃಷಿ ಅಂದ್ರೆ ಒಂದು ಕಾಳು ವಿಷ ಹಾಕ್ಬಾರ್ದು, ಅದು ಸಾವಯವ ಕೃಷಿ. ಅದಕ್ಕೆ ಕೂಡ ಸೆಣಬು ಎಲ್ಲ ಹೊಡೆದು ಗೊತ್ತೇನ್ರಿ, ಕನಿಷ್ಠ ಎಲ್ಲರೂ ಮೆಕ್ಕೆಜೋಳ ಸಾಕಷ್ಟು ಬೆಳೆದ್ರೆ 2 ಲಕ್ಷ 3 ಲಕ್ಷ. ನನ್ ಜೀರೋ ಬಡ್ಜೆಟ್ ಸರ್, ನಂದು ಏನು ಬಂದಲ್ಲ, ಈಗ ಕುಸಿಬಿ ಹಾಕಿದೇನೆ, ಅದಕ್ಕೆ ಕರೆ ಕಡ್ಲಿ ದುಡುಗಡ್ಲಿ ಅಂತ ಈಗ ಬೆಳಿ ತಕೋಬೇಕು ಸರ್ ನಾನು. ಆದ್ರೆ ನನಗೆ ಏನಿಲ್ಲ ಸರ್, ಮಂದಿ ಅಷ್ಟೆಲ್ಲ ಬೆಳೆದ್ರೆ ಅಂದ್ರೆ ನನ್ನ ತಲೆಗೆ ಏನಿಲ್ಲ. ಜೀರೋ ಇನ್ವೆಸ್ಟ್ಮೆಂಟ್ ಸಾವಯವ ಕೃಷಿ ಅಂದ್ರೆ ಶೂನ್ಯ ಬಂಡವಾಳ. ಶೂನ್ಯ ಬಂಡವಾಳ, ಹೌದು ಸರ್. ಹೌದಾ, ಒಪ್ಕೋಬಹುದ? ಹೌದು. ಅಂದ್ರೆ ಆಮೇಲೆ ನಿಮ್ಗೆ ಬೇಕಾಗುವಂತ ಬೀಜಗಳು ನೀವೇ ತಯಾರು ಮಾಡ್ಕೊಂಡಿರ್ತೀರಿ, ಮತ್ತೆ ಸ್ಟಾಕ್ ಮಾಡ್ಕೊಂಡಿರ್ತೀರಿ, ಅವನ್ನೇ ಬಳಕೆ ಮಾಡ್ತೀರಿ, ಮತ್ತಾರು ಕೇಳಿದ್ರು ನೀವು ಅದನ್ನ ಕೊಡ್ತೀರಿ. ಸೊ ಹಾಗಾಗಿ ಖರ್ಚು ಕಡಿಮೆ ಮಾಡಿಕೊಳ್ಳುವುದೇ ಲಾಭ. ಲಾಭ ಖರ್ಚಿಲ್ದಲೇ ಬೆಳೆ ಅಂತಾನ ರೈತ, ರೈತ ಬೆಳಿಬೇಕು. ಅದನ್ನ ನಾವು ಹುಡುಕ ನಾವು ಮಾಡಿ ಸರ್. ನಾವು ಈಗ ಎಲ್ಲ ಜನರು ಹೋಗಿ ಮೀಟಿಂಗ್ ಹೋಗಿ ಕೇಳಿದ್ವಿ ಅಂತಾರೆ ಎಲ್ಲವರ ಯಜಮಾನ್ರು, ನಾವು ಪ್ರಯೋಗ ಮಾಡಿದ್ದೆ ಗೊತ್ತಾಗ ಸರ್, ಮಂದಿ ಹೇಳಿದ್ರೆ ಗೊತ್ತಾಗಲ್ಲ, ಪ್ರಯೋಗ ಮಾಡಿದ್ದೇ ಗೊತ್ತಾಗ ಸರ್. ನಮಗೆ ಗೊತ್ತಿದ್ದಿಲ್ಲ ಈ ಜೀರೋ ಬಡ್ಜೆಟ್ನೇ ಬರ್ತದಲ್ಲ ಅನ್ನೋ ಗೊತ್ತಿದ್ದಿಲ್ಲ. ಸಾಕಷ್ಟು ಇಳುವರಿ ಬರ್ತಾರೆ ನಮ್ ಬೇರೆ 8 ದಿವಸಕ್ಕೆ ನೀರು ಕೇಳ್ತದೆ, ನಮ್ದು 10 ದಿವಸಕ್ಕೆ ಕೇಳ್ತದೆ ನೀರು. ಮಲ್ಲಿಕಾರ್ಜುನ್ ಅವರು ಶೂನ್ಯ ಬಂಡವಾಳದಲ್ಲಿ ಕೃಷಿ ಮಾಡ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತದೆ, ಮತ್ತೆ ಬರ್ತಾರೆ ನಿಮ್ಮನ್ನು ಮಾತಾಡ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಹಾಗೆ ಬರುವಂತವ್ರು ನಡೀತದೆಯಾ, ನೋಡೋದು, ಮಾತು ಕೇಳೋದು, ತರಬೇತಿ ತರ? ನಮ್ಮಲ್ಲಿ ಬೇರೆಲ್ಲ ಮೊನ್ನೆ ಹೋಗ್ಯಾರ ಸರ್, 2-3 ಸಲ ಬಂದಾಗ್ಯಾರ ಸರ್. ಯಾಕಂದ್ರೆ ಅವ್ರ ಒಂದು ಯಾರಲ್ಲ ಮಲ್ಲಿಕಾರ್ಜುನ್ ಬಂದಾರ ಅಂತಾರ, ಸಾವಯವ ಕೃಷಿಗೆ ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡ ಸರ್ ಊರಾಗ, ಇವರೇ ಮಾಡೋದು ಜಾಸ್ತಿ. ಹಂಗಾಗಿ ನಮ್ಮ ಯಜಮಾನ್ರು ಇವ್ರು ಕೇಳ್ತಾರೆ, ಹೇಳ್ತಾರೆ, ಮಾಡ್ತಾರೆ, ಚೆನ್ನಾಗಿ ಮಾಡ್ಯಾರ ಅಂತ ಹೇಳ್ತಾರೆ. ಹೊಸ ತಲೆಮಾರಿನ ಯುವಕರು ಕೃಷಿಯಲ್ಲಿ ತೊಡಗಿಕೊಳ್ಳುವ ಪ್ರಮಾಣ ಎಷ್ಟಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸ್ವಲ್ಪ ಹಳ್ಳಿ ಒಡೆದ ಕಡಿಮೆ ದೇಶ, ಆ ಬೇರೆ ಬೇರೆ ಸ್ವಲ್ಪ ಸಿಟಿ ಒಳಗ ಸ್ವಲ್ಪ ನೌಕರಿ ಆಗಿ ರಿಟೈರ್ಡ್ ಆದ್ರೆ ತೊಡಕೆಂದ್ರ ಸರ್. ನಿಮ್ಮ ಭಾಗದಲ್ಲಿ ಇದಾರ ಅವರೆಲ್ಲ? ನಮ್ಮ ಭಾಗದಾಗೆಲ್ಲ ಬೇರೆ ಕಡೆಗೆ ಅದಾರ ಸರ್. ಆಮೇಲೆ ನಮ್ಮ ಕೊಟ್ಟೂರಾಗಿದ್ದಲ್ಲ ಸರ್, ಅವರು ಬಂದಾರ ಈ ಕೃಷಿಗೆ. ಅವ್ರು ಏನಂದ್ರೆ ತೋಟಗಾರಿಕೆ ಬೆಳೆ ಮಾಡಿ ಕೃಷಿ ಮಾಡ್ಬೇಕಂತ ಬಂದಾರ ಸರ್. ಬಂದಾರ ನಮ್ಮಲ್ಲೇ ಒಂದಿಬ್ರು ಟೀಚರ್ ರಿಟೈರ್ಡ್ ಆದ್ರೆ ಅವರು ಬಂದಾರ, ಒಬ್ರು ಎಲ್ಲ ಈಗ ಅಂಗಡಿ ಇಟ್ಟಾರ ಅವರು ಬಂದಾರ ಸರ್, ಕೃಷಿಯಲ್ಲಿ ತೊಡಕೆಂದ್ರ ಸರ್. ಅಂದ್ರೆ ಏನು ಸ್ವಲ್ಪ ಸ್ವಲ್ಪ ತಲೆಗಳು ಹೆಂಗೆಂಗ್ ಮಾಡಿರಿ ಹೆಂಗಕ್ಕಂತ ನೋಡ್ತಾರಲ್ಲ. ಆಮೇಲೆ ಎಲ್ಲ ಬದಲಾವಣೆ ಆಗಿ ಬಂದಾರ ಸರ್. ಯುವಕರು ಬರ್ಬೇಕಂತ ನನಗೆ ಅನಿಸ್ತತಿ. ಯುವಕರು ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಗೊತ್ತಾಗಲ್ಲ ಸರ್. ಯುವಕರು ಬಂದಂದ್ರೆ ಮಾತ್ರ ಕೃಷಿ ಉಳಿತದೆ ಸರ್, ಇಲ್ಲದ್ರೆ ಕಷ್ಟ ಇದೆ ಸರ್ ಮುಂದಿನ ಪೀಳಿಗೆಗೆ. ಯಾಕಂದ್ರೆ ನಾವು ಏಟರ ದುಡ್ಡು ಇದ್ರೆ ದುಡ್ಡು ತಿನ್ನಕ್ಕಾಗಲ್ಲ, ಆಹಾರ ಬೆಳೆನ ಬೆಳಿಬೇಕು, ಆಹಾರನ ಹುಡುಕಿ ಬರ್ಬೇಕು. ಈಗ ಅದು ಒಂದು ನೆಮ್ಮದಿ ಸರ್. ಯಾಕಂದ್ರೆ ನಾವು ಒಂದು ವಿಷ ಮುಕ್ತ ನಾವು ಅಂತೀವಿ, ನಮ್ಮ ಕುಟುಂಬ ಅಂತತಿ, ಅಕ್ಕಪಕ್ಕದವ್ರ ನಮ್ಮ ನೆಂಟರು ಒಂಥರ, ಬೀಗರು ಒಂಥರ, ನಮ್ಮ ಬಂದ್ರೆಲ್ಲರೂ ಇವತ್ತಿವರೆಗೆ ನಾವು ಅವ್ರಿಗೆ ಅರ್ಕೊಳಿಸ್ತೀವಿ, ಅವರು ಕೂಡ ನ್ಯಾಚುರಲ್ ಆಗಿ ಒಂಥರ, ಅದು ನಮಗೆ ಖುಷಿ ಐತ್ರಿ. ದುಡ್ಡೇ ಲೆಕ್ಕಲ್ಲ ಇವತ್ತಿನ ಕಾಲದಾಗ, ಆದ್ರೆ ನಮಗೇನದು ತಲೆ ಒಕ್ಕಣಲ್ಲ ಸರ್. ನನಗೆ ಇಷ್ಟ ಸಾಕಪ್ಪ ತೃಪ್ತಿ, ಇಷ್ಟೇ ಸಾಕು, ಇಷ್ಟೇ ನಾವು ಮನೆ ಬಂದಿದ್ದೀವಿ. ನಾವು ಒಂದು ಜನಕ್ಕೊಂದು ದೇವರು ಎಲ್ಲಿದ್ದಲ್ಲೇ ನಮಗೆ ಮುಂದೆ ಅಂತ ಒಳ್ಳೇದು ಮಾಡ್ಬೋದು ಸರ್. ಜನರಿಗೆ ವಿಷಯ ಇಲ್ದಂಗೆ ಕೊಡ್ತೀವಲ್ಲ, ಅದನ್ನು ನನ್ನ ಒಂದು ತೃಪ್ತಿ ಆಗೈತೆ ನೋಡಿ ಸರ್. ನಮ್ದು ಏಟ ಬೆಳೆಯಲ್ಲೇ ಒಂದು ನಮಗೆ ಒಂದು ಸಾರ್ಥ ಐತೆ ಸರ್. ಸಾರ್ತೈತೆ, ನಾವೊಂದು ಎರಡು ಆಕಳ ಕಟ್ಟಿದೀವಿ, ಹಾಲು ಮೊಸರು ಅಂತಿದ್ವಿ. ಮುಂದೆ ಆರೋಗ್ಯ ಕೊಟ್ಬಿಟ್ರೆ ದೇವ್ರ ಐಶ್ವರ್ಯ ಐತೆ ಅಂತ ಲೆಕ್ಕ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದೆ? ನಮ್ಮಲ್ಲಿ ಸರ್ ನಮ್ದು ಇಬ್ಬರು ಮಕ್ಕಳು ಅದಾರ ಸರ್, ನಮ್ಮ ಮಗ ಒಬ್ಬ ನೌಕರಿ ಮಾಡ್ತಾನೆ, ಒಬ್ಬ ಮಗಳು ಲಗ್ನ ಮಾಡಿ ಕೊಟ್ಟಿದ್ದೆ. ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ನೀವು ಬೆಳೆಸ್ತಾ ಇರೋದು ಅಥವಾ ಅವರಿಗೆ ಆಸಕ್ತಿ ಸಹಜವಾಗಿ ಮೂಡ್ತಾ ಇದೆಯೋ? ಹೇಗೆ ಮೂಡ್ತಾ ಇದೆ ಸರ್? ನಮ್ಮ ಮಗ ನೌಕರಿ ಬರೋಕ್ಕಿಂತ ಮುಂಚೆ ಬೇರೆದೆಲ್ಲ ಕೆಲ್ಸಕ್ಕೋಯ್ತು ಸರ್. ಈ ಸೆಕೆಂಡ್ ಇಯರ್ ಮಾಡಿ ಇನ್ನೊಂದು ಯಾವ್ದೋ ಕೋರ್ಸ್ ಆಯ್ತು, ಅದು ಮಾಡಿದ ಪಾರ್ಟ್ ಟೈಮು ಕೆಲಸ ಮಾಡಿ ಒಂದು 15,000 ದುಡಿದು ಸರ್. ಬೇಡ ಅಂತಿದ್ವಿ ನಾವು, ಆದ್ರೂ ದುಡಿದು ಸರ್. ಅಷ್ಟಕ್ಕೆ ಎಲ್ಲ ಐತಿ, ಖುಷಿ ಐತಿ, ಬಂದು ಹೊಲಕ್ಕೆ ಮಾಡ್ತಾನೆ, ಹಿಂಗೆಲ್ಲ ಐತಿ, ಇದೆಲ್ಲ ಐತಿ, ಇಷ್ಟೆಲ್ಲ ಮಾಡ್ತಿ, ಕಡಿಮೆ ಮಾಡಪ್ಪ ಹಂಗಂತ. ಮತ್ತೆ ಮಾಡಕ್ಕಪ್ಪ, ನಮ್ಮ ಕೆಲಸ ನಿಂದೆ ಎಷ್ಟೈತೆ ಹಂಗೆ ಮಾಡ್ತಾನೆ, ಬರ್ತಾನೆ ಸರ್ ಹೊಲ್ದಾಗ ಬರ್ತಾನೆ. ಆದ್ರೂ ಸ್ವಲ್ಪ ಅದು ಏನು ನೌಕರಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಬಿಡಿ ಸರ್, ಮೊದ್ಲಿದ್ದಂಗೆ ಕಡಿಮೆ ಐತೆ ಸರ್. ಏನಂತ ನೆಚ್ಚು ಕಡಿಮೆ ಮಾಡಕ್ಕೆ ಹಚ್ಚಿರಿ, ಅಲ್ಲಿ ಕುಂತ್ಕೊಂಡು ಕೆಲಸ ಮಾಡ್ತೀವಪ್ಪ, ಈಗ ಒಂದು ದಿವಸ ಎರಡು ದಿವಸ ಆಗತ್ತಾನೆ ಕಷ್ಟ ಅಂತ ಅನಿಸ್ತಾ. ಹಾಂ ಹಾಂ, ಹಂಗೆ ನಮಗೇನು ಸರ್ ನೋಡ್ರಿ, ನಾವು ಬೆಳಗ್ಗೆ ಈಗ ಎಲ್ಲ ಬದಲಾವಣೆ ಮಾಡ್ಕೊಂಡು ಬೆಳಗ್ಗೆ 4-5 ಎದ್ದಾಡ್ತೀವಿ, ಒಂದು ತಾಸು ಯೋಗ ಕಾರ್ಯಕ್ರಮ ಕೊಟ್ಟಿವಿ ಟೈಮ್. ಯೋಗ ಮಾಡ್ತೀರಿ? ಯೋಗ ಕಲಿಸ್ತೀರಿ? ಇಲ್ಲ ಸರ್, ಅವ್ರು ಕಲಿಸ್ತಾರೆ, ನಾವು ಹೋಗ್ತಾ ಇದೀವಿ. ಯಾಕಂದ್ರೆ ನಂದು ಅದು ಒಂದು ಸಾವಯವ ಕೃಷಿ ಒಂದು ಫಸ್ಟ್ನೇ ಮೂಲ, ಎರಡನೇದು ಯೋಗ ಟೈಮ್ ಕೊಡೋಕಂತ ಫಿಕ್ಸ್ ಮಾಡ್ಕೊಂಬಿಟ್ಟಿ ಸರ್. ರೈತರು ದಿನಚರಿಯನ್ನ ಮೇಂಟೈನ್ ಮಾಡಬೇಕಾ ಬೇಡ, ಮಾಡಿದ್ರೆ ಒಳ್ಳೇದ ಕೆಟ್ಟದ ಅಂದ್ರೆ, ದಿನ ಇವತ್ತು ಏನ್ ಬೆಳೀತಾ ಇದ್ದೀನಿ, ಏನ್ ಖರ್ಚು ಮಾಡ್ತಾ ಇದ್ದೀನಿ, ವಾತಾವರಣ ಹೇಗಿದೆ, ನೀರಿನ ಪ್ರಮಾಣ ಹೇಗಿದೆ, ಹಿಂಗೇನಾದ್ರೂ ಒಂದು ಬರೆದಿಟ್ಕೊಂಡ್ರೆ ಒಳ್ಳೇದ ಹೇಗೆ? ಅದು 100% ಸತ್ಯ ಮಾತ್ಸ. ನನಗೆ ನನ್ನ ವಿಚಾರ ಹೇಳತ್ತೆ, ನನಗೆ ಬರೆಯಕ್ ಬರಲ್ಲ. ಆದ್ರೆ ನೀರು ಹೆಂಗ್ ಉಳಿಸ್ಬೇಕು, ದುಡ್ಡು ಹೆಂಗ್ ಉಳಿಸ್ಬೇಕು, ಏನ್ ನಾವು ಪ್ಲಾನ್ ಹಾಕಿಂತೀವ ಅನ್ನೋದು ಅದು ಇರ್ಬೇಕ್ ಸರ್ ತಲೆಯಾಗ. ಸುಮ್ಮನೆ ಹೋಗಿ ಹೊಲ್ದಾಗ ಹೋಗಿ ಮಾಡಿರಲ್ರಿ, ನಾವಿದನ್ನ ಇವತ್ತು ಕೆಲಸ ಮಾಡತ್ತಾರಕ್ಕಂದ್ರೆ ನನ್ನ ಮನಸ್ಸಿಗೆ ರಾತ್ರಿ 7 ಆಗಲ್ಲ ಅನ್ಬಿಡಲ್ಲ. ನಿನ್ನೆ ಲೇಟ್ ಆತು ಸರ್, ಒಂದು ಕಾರಣ ಅಂತ ತರಕಾರಿ ಕಳಿಸಿದೆ ಅಂತ ಕಳಿಸಿ, ಅವಕ್ಕೆ ಮೇವು ಹಾಕ್ಲಿಲ್ಲ. ರಾತ್ರಿ 7 ಕೊಯ್ದೆ, ಕೊಯ್ದು ಹಾಕಿ ಬಂದು ಬಂದು 8 ಹತ್ರ ರಾತ್ರಿ. ಅದನ್ನೊಂದು ಮಾಡಿದ್ರೆ ಯಶಸ್ವಿ, ನಾಳೆ ಅನ್ನೋದು ಮಾತು ಹಾಳಾಕತ್ತಂತ್ರಿ. ಅದನ್ನ ನೀವು ಎಷ್ಟೇ ಮಾಡೋ ಕಾಯಕ ಮಾಡಿದ್ರೆ ಅದು ಮಾಡಲೇಬೇಕು. ಈಗ ನಾವಾಗಿ ಸುಮ್ಮನೆ ಸರ್ ಊಟಕ್ಕೆ ಒಂದು ಟೈಮ್ ಕೊಡ್ತೀವಲ್ರಿ, ಸ್ನಾನಕ್ಕೆ ಟೈಮ್ ಕೊಡ್ತೀವಲ್ರಿ, ಒಬ್ರು ಯಾರ ತಿರ್ಕೆಂದ್ರ ಟೈಮ್ ಕೊಡ್ತೀವಲ್ರಿ, ಮದುವೆ ಟೈಮ್ ಕೊಡ್ತೀವಿ. ಹಂಗ ಪ್ರತಿ ಒಂದು ಕೆಲಸಕ್ಕೂ ಒಂದೊಂದು ತಾಸು ಕೆಲಸ ಕೊಡ್ಲೇಬೇಕು. ನಾವು ಹೈನುಗಾರಿಕೆಗೆ ಒಂದು ತಾಸು ಕೆಲಸ ಕೊಡಬೇಕು, ನಮ್ಮ ನಿತ್ಯ ಕರ್ಮಗಳಿಗೆ ಒಂದು ತಾಸು ಕೆಲಸ ಕೊಡ್ಬೇಕು, ಬೇರೆ ಕೆಲಸಕ್ಕೂ ಒಂದು ತಾಸು. ಅದನ್ನ ನಾವು ಮಾಡ್ಕೋಬೇಕು ಸರ್ ಫಿಕ್ಸ್. ಹಂಗಾದ್ರೆ ಮಾತ್ರ ಒಂದು ಏನಂದ್ರೆ, ಇದನ್ನ ದಾಖಲೆ ಮಾಡೋದು ಅಂದ್ರೆ ಬರ್ದಿಟ್ಕೊಳ್ಳೋದು, ಇವತ್ತು ನಾನು ಈ ತರದ ಕೆಲಸಗಳನ್ನು ಮಾಡಿದೆ, ಹೊಲದಲ್ಲಿ ಈ ತರದ ಕೆಲಸಗಳನ್ನು ಮಾಡಿದೆ, ಅಥವಾ ಈ ತರದೊಂದು ರೋಗ ಕಂಡು ಬಂತು, ಅಥವಾ ಈ ಬೆಳೆ ಈ ಹಂತಕ್ಕೆ ಬಂತು, ಹಿಂಗೇನಾದ್ರೂ ಬರೆದಿಟ್ಕೊಳ್ಳೋದು ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ಅವ್ರಿಗೆ, ಇವ್ರಿಗೆ ಅದನ್ನ ಪಾಠದ ರೂಪದಲ್ಲಿ ಹೇಳ್ಬೋದು ಅಂತ. ಹೇಳ್ಬೋದು ಸರ್, ಅದು ಬರೆದಿಟ್ಕಂದ್ರೆ ಅದಕ್ಕೆ ಸುಮಾರು 20 ಆದ್ರೆ ನೆನಪಿದೆ ಸರ್, ಈ ರೋಗಕ್ಕೆ ಇದನ್ನ ಮಾಡಿದ್ದು, ಇದು ಕಂಟ್ರೋಲ್ ಆಯ್ತು ಅಂತ. ಹೌದು ಸರ್, ಅದನ್ನ ಪ್ರತಿಯೊಬ್ಬರು ಪಾಲಿಸಲೇಬೇಕು. ಪಾಲಿಸಿದಾಗ ಒಂದು ಎಸ್ಎಸ್ ಬೇಕಾದ ಸರ್, ನಾವು ಈಗ ಒಂದೇನು ಮೆಸೇಜ್ ಬಂತಂದ್ರೆ ಮಲ್ಲಿಕಾರ್ಜುನ್ ಅವ್ರ ಜ್ಞಾನ ನೀವಿರೋವರೆಗೂ ನಿಮ್ ಜೊತೆ ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಆದ್ರೆ ನೀವು ಅದನ್ನ ದಿನಚರಿ ರೂಪದಲ್ಲಿ ಬರ್ದಿಟ್ರಿ ಅಂದ್ರೆ ಅದನ್ನ ಮುಂದಿನ ಪೀಳಿಗೆ ಓದ್ಬೋದು. ಆ ಬುಕ್ ಸಿಕ್ಕ್ರೆ ಪ್ರತಿಯೊಬ್ರು ಓದಿದ್ರು ಒಂದು 100 ಜನ ಕೆಲ್ಪಕತ್ತಲ್ಲ ಸರ್, ಅದನ್ನ ದಾಖಲೆ ಮಾಡಿದ್ರೆ ಬೆಸ್ಟ್ ಸರ್. ಈಗ ಕೆಲವೊಂದು ವರ್ಷಕ್ಕೊಂದು ಸರ್ಕಾರ ಬಜೆಟ್ ಮಾಡ್ತದ ಸರ್, ಇದಕ್ಕಿಷ್ಟ ಇದಕ್ಕಂತ ಲೆಕ್ಕ ಮಾಡ್ತಾರಲ್ಲ ಸರ್, ಹಂಗ ನಾವು ಲೆಕ್ಕ ಮಾಡಿ ಬರೆದಿಟ್ಟ ಮಾತ್ರ ಅದಕ್ಕೆ ಗೊತ್ತಾಕತ್ ಸರ್. ಅದನ್ನ ಅಂದ್ರೆ ನನ್ನ ತಿರಿಯಚೇರಿಯಲ್ಲಿ ನಮ್ಮಂದು ನನಗೆ ಬರೆಯಕ್ ಬರಲ್ಲ ಸರ್, ಇದ್ದಿದ್ದಳಕ್ಕೆ ನಾನು ಅದನ್ನ ಬರೆದಲ್ಲ ಸರ್. ಅಂದ್ರೆ ಸ್ವಲ್ಪ ನಮ್ಮ ಏನಾದ್ರು ತಲೆಯಾಗ ಗಮನ ಇರ್ತದ ಸರ್, ಯಾಕಂದ್ರೆ ನಾನು ಈಗ ಬರೆಯಕ್ಕಾಗೋದಲ್ಲ ಮಾಡೋಕ್ಕಾಗೋದಲ್ಲ, ಅದು ಬರೆದಿಟ್ಕಂದ್ರೆ ಮಾತ್ರ ಒಂದು ಸೂಕ್ತ ಆಕತ್ ಸರ್, ಎಲ್ಲ ಆಕತ್ತಿ. ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅನುಭವಗಳು ಮತ್ತು ತಾವು ಬೆಳೆಯುವಂಥ ತರಕಾರಿಗಳಾಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಆ ಎಲ್ಲ ಉತ್ಪನ್ನಗಳಿಗೆ ಒಂದು ಆನ್ಲೈನ್ ಮಾರ್ಕೆಟನ್ನು ಮಾಡಿಕೊಂಡಿದ್ದೀರಾ. ಅದು ಬೆಂಗಳೂರು, ದಾವಣಗೆರೆ, ಎಲ್ಲೆಲ್ಲಿ ಗ್ರಾಹಕರು ಕೇಳ್ತಾರೋ ಅಲ್ಲಿಗೆ ನೀವು ಕೊರಿಯರ್ ಮೂಲಕ ಕಳಿಸುವುದರ ಮೂಲಕ ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ಮಾರುಕಟ್ಟೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀರಿ. ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿಕರಾದ ಕೊಟ್ಟೂರು ತಾಲೂಕು ದೂಪದಳ್ಳಿ ಗ್ರಾಮದ ಶ್ರೀ ಆರ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.